20 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಪ್ರತಿ ವಾರ 1,000 ವಿಜೇತರ ಹೆಸರುಗಳನ್ನು ಪ್ರಕಟಿಸಲಾಗುತ್ತದೆ. ಪ್ರತಿ ವಿಜೇತರಿಗೆ 2,000 ರೂಪಾಯಿಗಳ ಬಹುಮಾನವಿದೆ. ವಾರದಲ್ಲಿ ಒಬ್ಬರಿಗೆ ಒಮ್ಮೆ ಮಾತ್ರ ಭಾಗವಹಿಸಲು ಅವಕಾಶವಿದೆ. ಹಿಂದೆ quiz.mygov.inಗೆ ಲಾಗಿನ್ ಆಗಿ ಸಬ್ಕಾ ವಿಕಾಸ್ ಮಹಾಕ್ವಿಜ್ ರಸಪ್ರಶ್ನೆಯಲ್ಲಿ ಭಾಗವಹಿಸಿ ಬಹುಮಾನ ನಿಮ್ಮದಾಗಿಸಿಕೊಳ್ಳಿ. ಸಬ್ಕಾ ವಿಕಾಸ್ ಮಹಾಕ್ವಿಜ್, ಸಬ್ಕಾ ವಿಕಾಸ್ ಮಹಾಕ್ವಿಜ್. ಈಗ ಕೇಳೋಣ ದೇಶಭಕ್ತಿ ಗೀತೆ. ಇದು ಪುಣ್ಯ ದೇಶ ಪಾವನ ಪರಂಪರೆ, ಗಂಗೆ ಹರಿವಳಿ ಉಪದೇಶವಲ್ಲ ಸಂದೇಶ ವಿಹುದು ಇದುವರೆಗೆ ದೇಶಭಕ್ತಿ ಗೀತೆಯನ್ನ ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಈಗ ಕಾರ್ಯಕ್ರಮ ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಗೆ ಬಾಧಿಸುವ ಕೀಟಪೀಡೆಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕು ಚೆಂದೂರಾಯನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿ ಡಾ ಬಿಎಸ್ ರಾಜೇಂದ್ರ ಪ್ರಸಾದ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಈಗ ಕೆಲವು ಜಾಹೀರಾತುಗಳು. ಯಾಕಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು: ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಳು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು. ಈ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ಈಗ ಕೇಳೋಣ, ತೆಂಗಿನ ಬೆಳೆಗೆ ಬಾಧಿಸುವ ಕೀಟಪೀಡೆಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕು ಚೆಂದುರಾಯನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿ ಡಾ ಬಿಎಸ್ ರಾಜೇಂದ್ರ ಪ್ರಸಾದ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರೇ. ನಮಸ್ಕಾರ ಸರ್. ತೆಂಗು ನಮ್ಮ ಮುಖ್ಯವಾದ ಒಂದು ದೊಡ್ಡ ಬೆಳೆ, ಇದನ್ನ ಭೂಲೋಕದ ಕಲ್ಪವೃಕ್ಷ ಅಂತಾನೆ ಕರೀತಾರೆ, ಯಾಕೆಂದರೆ ತೆಂಗಿನ ಬೆಳೆಯ ಎಲ್ಲ ಭಾಗಗಳು ಕೂಡ ಉಪಯೋಗಕ್ಕೆ ಬರ್ತವೆ. ಈ ತೆಂಗನ್ನು ನಾವು ಬೇಸಾಯ ಮಾಡುವಾಗ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತೀವಿ. ಮುಖ್ಯವಾಗಿ ಕೀಟಪೀಡೆಗಳ ಸಮಸ್ಯೆ ಬಹಳ ಮುಖ್ಯವಾದಂಥ, ಯಾಕೆಂದರೆ ಇದು ಬಹುವಾರ್ಷಿಕ ಬೆಳೆ. ಒಂದು ಸಾರಿ ನಾವು ತೆಂಗಿನ ಸಸಿಗಳನ್ನು ನಾಟಿ ಮಾಡಿಕೊಂಡ್ರೆ ಸುಮಾರು 40-50 ವರ್ಷದವರೆಗೂ ಕೂಡ ಒಳ್ಳೆ ಫಸಲನ್ನು ಕೊಡ್ತಲೇ ಇರ್ತವೆ. ಖಂಡಿತ. ಹಾಗಾಗಿ ತಾವಿವತ್ತು ಮುಖ್ಯವಾಗಿ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ತೆಂಗಿನ ಬೆಳೆಗೆ ಬರುವಂಥ ಮುಖ್ಯವಾದ ಕೀಟಪೀಡೆಗಳು, ಅವುಗಳ ಒಂದು ನಿರ್ವಹಣಾ ಕ್ರಮಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ಬೇಕು. ಮೊದಲಿಗೆ ಈ ತೆಂಗಿನ ಬೆಳೆಗೆ ಬರುವಂಥ ಮುಖ್ಯವಾದ ಕೀಟಪೀಡೆಗಳು ಯಾವ್ಯಾವು ಅಂತ ಸ್ವಲ್ಪ ಹೇಳ್ತೀರಾ? ತೆಂಗಲ್ಲಿ ಬರ್ತಿರುವಂಥ ವಿವಿಧವಾದಂಥ ಕೀಟಗಳು ಮತ್ತು ಹಂತ ಹಂತಕ್ಕೆ ದಾಳಿ ಮಾಡ್ತಿರುವಂಥದ್ದು. ಮೊದಲನೇ ಹಂತಕ್ಕೆ ನಾವು ಹೇಳಬೇಕಾದ್ರೆ ಈ ರೈನಾಸ್ಟ್ರಸ್ ದುಂಬಿ ಅನ್ನೋ ಒಂದು ಕೀಟ ತೆಂಗಿನ ಬೆಳೆಯಲ್ಲಿ ಬಹುತೇಕ ಪ್ರದೇಶಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ನಾವು ಹಾನಿ ಮಾಡ್ತಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸರಿ. ತದನಂತರ ನಮಗೆ ಈ 5-10 ವರ್ಷದ ವಯಸ್ಸಿರುವಂಥ ಮರಗಳಲ್ಲಿ ನಾವು ಕೆಂಪು ಮೂತಿ ಹುಳಿ ಅಂದರೆ ರೆಡ್ ಪಾಮ್ ವಿವಿಲ್ ಅಂತ ಕರಿತೀವಿ, ಅದು ಇತ್ತೀಚಿನ ದಿನಗಳಲ್ಲಿ ಸಹ ನಾವು ನೋಡಿದಾಗ ರೈತರ ಒಂದು ತಾಕಿನಲ್ಲಿ ಬಹುತೇಕ ಪ್ರದೇಶಗಳಲ್ಲಿ ಮತ್ತು ಸಾಮಾನ್ಯವಾಗಿ ನಾವು ಬಹಳಷ್ಟು ಪ್ರಮಾಣದಲ್ಲಿ ಅದರದ್ದು ದಾಳಿಯನ್ನು ನೋಡ್ತಾ ಇದ್ದೀವಿ. ಸರಿ. ಮತ್ತು ಈ ಬೇಸಿಗೆದಲ್ಲಿ ನಾವು ನೋಡಿದಾಗ ಈ ಕಪ್ಪು ಮೂತಿ ಹುಳು ಅಂತ ಕರಿತೀವಿ, ಕಪ್ಪು ತಲೆ ಹುಳು ಅಂತಾನು ಕರಿತೀವಿ, ಬ್ಲಾಕ್ ಹೆಡೆಡ್ ಹೆರಿ ಕ್ಯಾಟರ್ಪಿಲ್ಲರ್ ಅಂತೇಳಿ ವೈಜ್ಞಾನಿಕವಾಗಿ ಅದನ್ನ ನಾವು ಕರೆಯಲಾಗುತ್ತೆ. ಸೊ ಇದು ಸಾಮಾನ್ಯವಾಗಿ ನಾವು ನೋಡಿದಂತ ಸಂದರ್ಭದಲ್ಲಿ ಇದು ಈ ಜನವರಿ ತಿಂಗಳಿಂದ ಹಿಡಿದು ಈ ಜೂನ್ ತಿಂಗಳವರೆಗೂ ಇದರದ್ದು ಹಾವಳಿ ಜಾಸ್ತಿ ಇರುತ್ತೆ, ಮತ್ತು ಇದರ ಒಂದು ಹಾನಿ ಇರೋದ ಕಾರಣದಿಂದ ಇದು ಬಹುತೇಕ ಪ್ರದೇಶಗಳಲ್ಲಿ ಇಳುವರಿಯನ್ನು ನಷ್ಟನ ರೈತರು ಅನುಭವಿಸ್ತಾ ಇದ್ದಾರೆ. ಇದು ಒಂದು ಮುಖ್ಯವಾದಂತ ಕೀಟ ಅಂತ ಹೇಳಿ ಕರೆಯಲಾಗುತ್ತೆ ಸರ್. ಆಮೇಲೆ ತದನಂತರ ಇತ್ತೀಚಿನ ದಿನಗಳಲ್ಲಿ ನಾವು 2016 ಇಸವಿಯಲ್ಲಿ ನಾವು ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ರೂಗೋಸ್ ವೈಟ್ ಫ್ಲೈಸ್ ಅಂತ ಕರಿತೀವಿ, ಅಂದ್ರೆ ಬಿಳಿ ಹೆಣ್ಣು ಅಂತ ಕರೀತಾರೆ ಅಥವಾ ಬಿಳಿ ನೊಣ ಅಂತಾನೂ ಸಹ ರೈತರು ಕರೀತಾರೆ. ಇದು ಇತ್ತೀಚಿನ ದಿನಗಳಲ್ಲಿ ನಮಗೆ ರಸ ಇರುವ ಕೀಟ ಬಹಳಷ್ಟು ಪ್ರದೇಶದಲ್ಲಿ ಕಾಣಿಸ್ಕೊಳ್ತಾ ಇದೆ, ಹಾಗೂ ಅದರಿಂದ ನಮಗೆ ಸ್ವಲ್ಪ ಮಟ್ಟಿಗೆ ಇಳುವರಿ ನಷ್ಟ ಸಹ ಆಗ್ತಾ ಇದೆ, ಹಾಗೂ ಇದರ ನಿಯಂತ್ರಣ ಕ್ರಮಗಳ ಬಗ್ಗೆ ಅಥವಾ ಚಟುವಟಿಕೆ ಬಗ್ಗೆ ರೈತರಿಗೆ ಬಹಳಷ್ಟು ಮಾಹಿತಿ ಕೊರತೆ ಇದೆ ಅನ್ನೋ ಕಾರಣದಿಂದ ಇದರನ್ನ ನಿರ್ವಹಣೆ ಮಾಡೋಕ್ಕೆ ರೈತರು ಬಹಳಷ್ಟು ಕಷ್ಟ ಬೀಳ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಗೊತ್ತಿರೋ ಹಾಗೆ ಬಹುತೇಕ ಪ್ರದೇಶಗಳಲ್ಲಿ ಎಲ್ಲಿ ಬೇಸಿಗೆ ಮತ್ತು ನೀರು ಕಮ್ಮಿ ಇರುತ್ತೆ ಅಂತ ಜಾಗದಲ್ಲಿ ಈ ನುಸಿ ಪೀಡೆ ಸಹ ನಮಗೆ ಮುಖ್ಯವಾದಂತಹ ಪೀಡೆ. ಅದರಲ್ಲಿ ಸಹ ನಮ್ಮ ಬಹಳಷ್ಟು ಜನ ರೈತರು ಇಳುವರಿಯನ್ನು ಕಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಇವೆಲ್ಲ ಮುಖ್ಯವಾದಂತ ಪೀಡೆಗಳಂತೇಳಿ ನಾವು ತೆಂಗಲ್ಲಿ ಭಾವಿಸ್ತೀವಿ. ಮುಖ್ಯವಾಗಿ ಈಗ ಈ ಕಶೇರುಕ ಪೀಡೆಗಳು ಅಂತ ಕೇಳ್ತಾ ಇರ್ತೀವಿ, ಈ ಅಳಿಲಾಗ್ಬಹುದು ಇಲಿ ಆಗ್ಬಹುದು, ಇವು ಕೂಡ ತೆಂಗಿಗೆ ಬಹಳಷ್ಟು ತೊಂದರೆಯನ್ನು ಕೊಡ್ತವೆ. ಖಂಡಿತವಾಗೂ ಈ ಒಂದು ತೆಂಗಿನ ಬೆಳೆಗಳಲ್ಲಿ ನಮ್ಗೆ ಈ ರೈತರ ಭಾಷೆಯಲ್ಲಿ ಆದ ಅಂತ ಕರೀತಾರೆ, ಅಂದ್ರೆ ಇಲಿಗಳಿಗೆ ಅನೇಕವಾದಂತ ಮತ್ತು ಬೇರೆ ರೀತಿಯಾದಂತ ಪ್ರಾಣಿಗಳು ಸಹ ನಮ್ಗೆ ಅಳಿಲಾಗಿರ್ಬೋದು, ಕೋತಿಯಾಗಿ ಅನೇಕ ಪ್ರಾಣಿಗಳು ನಮಗೆ ಇಳುವರಿ ನಷ್ಟ ಅಂದ್ರೆ ಕಾಯಲ್ಲಿ ಕುತ್ಕೊಂಡು ಅದರಲ್ಲಿ ನೀರನ್ನು ಕುಡಿಯೋದಕ್ಕೆ ಕಾರಣದಿಂದ ನಮಗೆ ಇಳುವರಿ ನಷ್ಟ ಆಗ್ತಿರುವಂತದ್ದು. ಸೊ ಇದನ್ನು ಸಹ ನಾವು ಮುಖ್ಯವಾದಂತ ಒಂದು ಪೀಡೆ ಅಂತೇಳಿನೇ ಪರಿಗಣಿಸಬಹುದು. ಹಾಗಾಗಿ ಇದರ ನಿರ್ವಹಣೆ ಸಹ ಬಹಳಷ್ಟು ನಮಗೆ ಮುಖ್ಯವಾದದ್ದು. ಮೊದಲನೇದಾಗಿ ತಾವು ಈ ರೈನೋಸರಾಸ್ ದುಂಬಿ ಅಂತ ಹೇಳಿದ್ರಿ, ಈ ರೈನೋಸರಾಸ್ ದುಂಬಿ ಯಾವ ಹಂತದಲ್ಲಿ ಕಂಡುಬರುತ್ತೆ ಅಂತೀರಿ? ಈ ರೈನೋಸರಾಸ್ ದುಂಬಿ ನಮಗೆ ಮುಖ್ಯವಾಗಿ ಹೇಳಬೇಕಾದ್ರೆ ಈ ನಾಟಿ ಮಾಡಿಕೊಂಡು 6 ತಿಂಗಳ ಸಮಯದಲ್ಲಿ ಇದರ ಹಾವಳಿಯನ್ನು ಕಾಣಿಸ್ತಾ ಇದೆ, ಮತ್ತು ನಿಮಗೆ 30-40 ವರ್ಷ ಮರವಾಗೂ ಸಹ ಇದರದ ಹಾವಳಿಯನ್ನು ನಾವು ನೋಡ್ತಾ ಇರ್ತೀವಿ. ಅಂದ್ರೆ ಏನು ಲಕ್ಷಣಗಳು ಅಂತೀರಿ? ಇದರ ಲಕ್ಷಣವಾಗಿ ನಾವು ಮುಖ್ಯವಾಗಿ ಮೊದಲ ಹಂತದಲ್ಲಿ ನೋಡಿದಂತ ಸಂದರ್ಭಗಳಲ್ಲಿ ಈ ಬೆಳೆತಿರುವಂತ ಸುಳಿ ನಮಗೆ ಕತ್ತರಿಸಂತ ಕೆಲಸ ಮಾಡುತ್ತೆ, ಮತ್ತು ಬೆಳೆದಿರುವಂತಹ ಗರಿಗಳನ್ನ ಡೈಮಂಡ್ ಶೇಪ್ ಆಕಾರದಲ್ಲಿ ಎಲಿಗರಿಗಳನ್ನ ಕತ್ತರಿಸಿ ಆಗ್ತಾ ಇರುತ್ತೆ. ಸೊ ಬೆಳೆದಿರುವಂತಹ ಮರಗಳಲ್ಲಿ ಸಹ ನಾವು ನೋಡಿದಂತ ಸಂದರ್ಭಗಳಲ್ಲಿ ಬೆಳೆತಿರುವಂತಹ ಸುಳಿ ಮತ್ತು ಗರಿಗಳಲ್ಲಿ ತಿನ್ನುವಂತ ಕೆಲಸ ಮಾಡುತ್ತೆ, ಅದು ಡೈಮಂಡ್ ಶೇಪ್ ಆಕಾರದಲ್ಲಿ ಇರುತ್ತೆ. ಸೊ ಮುಖ್ಯವಾಗಿ ಹೇಳಬೇಕಾದ್ರೆ ಇದು ಮೊದಲನೇ ಹಂತದಲ್ಲಿ ನಮಗೆ ಬೆಳೀತಿರುವಂತಹ ಸುಳಿನ ಕಟ್ ಮಾಡೋ ಕಾರಣದಿಂದ ನಾಟಿ ಮಾಡಿರುವಂತಹ ಸಂದರ್ಭಗಳಲ್ಲಿ ಗಿಡನ ಕಳ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂದ್ರೆ ಮುಖ್ಯವಾಗಿ ಆರ್ಥಿಕವಾಗಿ ಸಾಕಷ್ಟು ನಷ್ಟ ಉಂಟು ಮಾಡುತ್ತೆ. ಮೊದಲನೇ ಹಂತದಲ್ಲಿ ನಿಮ್ಗೆ ಖಂಡಿತವಾಗ್ಲೂ ನಾವು ಗಿಡನ ನಾಟಿ ಮಾಡಿರೋದಕ್ಕೆ ಭೂಮಿ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತೀವಿ, ಮತ್ತು ಅದಕ್ಕೆ ನಾಟಿ ಮಾಡೋಕೆ ಗಿಡಗಳನ್ನ ಸಸಿಗಳನ್ನ ಖರೀದಿ ಮಾಡ್ಕೊಂಡು ತಂದಿರ್ತೀವಿ. ಆ ಕಾರಣದಿಂದ ನಮ್ಗೆ ಆರ್ಥಿಕವಾಗಿ ನಷ್ಟ ಆಗಂತದ್ದು, ಮತ್ತು ಸಮಯ ಮುಖ್ಯವಾಗಿ ನಮ್ಗೆ ಸಮಯ ನಾಟಿ ಮಾಡಿಕೊಂಡು 1-2 ವರ್ಷ 3 ವರ್ಷದ ಕಾಲದಲ್ಲಿ ನಾವು ಬೆಳೆಸಿ ಒಂದು ಗಿಡನ ಕಳ್ಕೊಂಡಂತ ಸಂದರ್ಭಗಳಲ್ಲಿ ನಮ್ಗೆ 3 ವರ್ಷ ಕಾಲ ವ್ಯಕ್ತವಾಗತ್ತೆ. ಅಂದ್ರೆ ನಮ್ಮ ರೈತರು ಹೇಗೆ ಗುರುತಿಸಬಹುದು ಈ ರೈನೋಸರಸ್ ದುಂಬಿಯ ಹಾನಿ ಈ ಒಂದು ಮರದಲ್ಲಿದೆ ಅಂತ? ಮೊದಲನೇ ಹಂತದಲ್ಲಿ ನಾವು ನೋಡಿದ್ರೆ ಈ ಬೆಳೀತಿರುವಂತ ಸುಳಿನ ಅಥವಾ ಈ ಪಕ್ಕದ ಇರುವಂತ ಗರಿಗಳನ್ನ ಕತ್ತರಿಸುವಂತ ಕೆಲಸ ಮಾಡುತ್ತೆ. ಅದೇ ರೀತಿಗೆ ನಾವು ಕುಟಿಯ ರೀತಿಯಂತ ಒಂದು ಪದಾರ್ಥಗಳನ್ನ ಗರಿಗಳಿಂದ ಆಚೆ ಬರ್ತಿರುವಂತದ್ದು ಅದರ ಒಂದು ಕಾರಣ ಆಗುತ್ತೆ. ಕೆಳಗಡೆನೂ ಬಿದ್ದಿರುವಂತದ್ದು ಸಾಮಾನ್ಯವಾಗಿ ಇದು ಬೆಳೀತಿರುವಂತ ಸುಳಿನ ನಾವು ಕತ್ತರಿಸುವಂತ ಕೆಲಸ ಮಾಡುತ್ತೆ. ಅಂದ್ರೆ ಬೆಳೀತಿರುವಂತ ಸುಳಿ ಒಣಗೋಗುತ್ತೆ, ಆ ರೂಪದಲ್ಲಿ ನಾವು ಇದನ್ನ ಗುರುತಿಸಬಹುದು. ಮತ್ತೆ ಅದರ ಜೊತೆಗೆ ನಾವು ನೋಡಬಹುದು ಈ ಒಂದು ರೈನೋಸರಸ್ ದುಂಬಿನ ನಾವು ಗುರುತಿಸಕ್ಕೆ ಯಾವ ಕಾರಣ ಅಂತಂದ್ರೆ ಈ ಜಾಸ್ತಿ ಗಿಡ ಸಸ್ಯಗಳಲ್ಲಿ ಸೈಡ್ ಟಿಲ್ಲರ್ಸ್ ಅಂತ ಕರಿತೀವಿ, ತಂಡೆಗಳು ಅಂತ ಕರಿತೀವಿ, ಅದು ಜಾಸ್ತಿ ಪ್ರಮಾಣದಲ್ಲಿ ಸಂಖ್ಯೆಯಲ್ಲಿ ಹುಟ್ಟುವಂತ ಕೆಲಸ ಆಗುತ್ತೆ. ತೆಂಗಿನಲ್ಲೂ ಕೂಡ ಅದು ಬರುತ್ತೆ? ಹೌದು, ಖಂಡಿತವಾಗ್ಲೂ ಬರುತ್ತೆ. ಅಂದ್ರೆ ಮುಖ್ಯವಾಗಿ ಈ ರೈನೋಸರಸ್ ದುಂಬಿಯನ್ನ ನಮ್ಮ ರೈತ ಬಂಧುವರು ಹೇಗೆ ತಡೆಗಟ್ಟಬಹುದು ಅಂತೀರಿ? ಮೊದಲನೇದಾಗಿ ನಾವು ತಡೆಗಟ್ಟದಾದ್ರೆ ಈ ಒಂದು ದುಂಬಿನ ನಾವು ಏನು ಕೊಟ್ಟಿಗೆ ಗೊಬ್ಬರ ಇದೆ ಹಾಕುವಂತ ಸಂದರ್ಭಗಳಲ್ಲಿ ಅದನ್ನ ನಾವು ಸ್ವಚ್ಛತೆಯನ್ನ ಮಾಡ್ಬೇಕಂದ್ರೆ ಜಳ್ಳಿ ಇಟ್ಬಿಟ್ಟು ನಾವು ಕೊಟ್ಟಿಗೆ ಗೊಬ್ಬರನ ಗಿಡಕ್ಕೆ ಹಾಕೋದು. ಯಾಕೆ ಅಂತಂದ್ರೆ ಇದರ ಒಂದು ದುಂಬಿ ಮೊಟ್ಟೆ ಇಡುವಂತದ್ದು ಕೊಟ್ಟಿಗೆ ಗೊಬ್ಬರದಲ್ಲಿ, ಮತ್ತು ಮೊದಲೇ ಅಂತ ಹುಳ ಏನಿದೆ ಅದು ಕೊಟ್ಟಿಗೆ ಗೊಬ್ಬರ ತಿನ್ನುತ್ತೆ. ಸೊ 2ನೇ ಹಂತ 3ನೇ ಹಂತ ಹುಳು ನಮ್ಮ ತೆಂಗಿನ ಬೇರುಗಳಲ್ಲಿ ಅಥವಾ ಸುಳಿಗಳಲ್ಲಿ ತಿನ್ನುವಂತ ಕೆಲಸ ಮಾಡುತ್ತೆ. ಸೊ ಮೊದಲನೇದು ತಡೆಗಟ್ಟ ಕೆಲಸ ಅಂತಂದ್ರೆ ಕೊಟ್ಟಿಗೆ ಗೊಬ್ಬರನ ನಾವು ಕೊಟ್ಟಿಗೆ ಗೊಬ್ಬರ ಹಾಕಿರುವಂತ ಗುಡ್ಡೆ ಹಾಕಿರುವಂತ ಸಂದರ್ಭದಲ್ಲಿ ಜಲ್ಲೆಡಿ ಇಡ್ಬಿಟ್ಟು ಅದನ್ನ ಹಾಕುವಂತ ಕೆಲಸ ಮಾಡಬೇಕು. ಮತ್ತು ತಡೆಗಟ್ಟದಾದ್ರೆ ನಾವು ಇಲ್ಲಿ ಜೈವಿಕ ನಿಯಂತ್ರಣದಲ್ಲಿ ಬಹಳಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಯಾಕಂದ್ರೆ ಇಲ್ಲಿ ಮೆಟ್ರೈಸಮ್ ಅನಿಸಿಪೋಲಿಯನ ಒಂದು ಜೈವಿಕ ಶಿಲೀಂಧ್ರವು ಈ ಕೊಟ್ಟಿಗೆ ಗೊಬ್ಬರದಲ್ಲಿ ನಾವು ಮಿಶ್ರಣ ಮಾಡಿ ನಾವು ಜಮೀನಿಗೆ ಹಾಕೋದಾದ್ರೆ ಇದರಲ್ಲಿ ಕೊಟ್ಟಿಗೆ ಗೊಬ್ಬರದಲ್ಲಿ ಇರ್ತಿರುವಂತಹ ಮರಿಹುಳುಗಳಿಗೆ ಜ್ವರನ ತರಿಸಿ ರೋಗನ ತರಿಸಿ ನಾವು ಸಾಯಿಸುವಂತ ಕೆಲಸ ಮಾಡುತ್ತೆ. ಹಾಗಾಗಿ ನಾವು ಇದು ಪ್ರಿವೆನ್ಷನ್ ಆಕ್ಟ್ ಅಲ್ಲಿ ನಾವು ಇದನ್ನ ಬಳಕೆ ಮಾಡಬಹುದು. ಅಂದ್ರೆ ಮುಖ್ಯವಾಗಿ ಈ ತಿಪ್ಪೆಗಳು ಅಥವಾ ಗೊಬ್ಬರದ ಗುಂಡಿಗಳು ತೆಂಗಿನ ತೋಟದಲ್ಲಿ ಇಲ್ಲದೆ ಇರೋ ರೀತಿಯಲ್ಲಿ ನೋಡ್ಕೋಬೇಕು ನಾವು. ಇದ್ರೂ ಸಹ ಯಾಕಂದ್ರೆ ಬಹಳಷ್ಟು ಜನ ರೈತರಲ್ಲಿ ನಾವು ನೋಡಿದಾದ್ರೆ ಬಹಳಷ್ಟು ಜನ ತಿಪ್ಪೆ ಗುಡ್ಡೆಗಳನ್ನ ಅವರು ಒಂದು ತೋಟದಲ್ಲಿಯೇ ಮಾಡ್ಕೊಂಡಿರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ನೀವು ಜಮೀನಿಗೆ ಹಾಕೋಕಿನ ಮುಂಚಿತವಾಗಿ ನಾವು ಜಲ್ಲೆಡಿ ಇಡುವಂತ ಕೆಲಸನ ಮಾಡಬೇಕಾಗತ್ತೆ. ಮತ್ತೆ ಆ ಒಂದು ಸಂದರ್ಭಗಳಲ್ಲಿ ಈ ರೀತಿಯಾದಂತಹ ಜೈವಿಕ ಶಿಲೀಂಧ್ರಗಳನ್ನು 1 ಟನ್ ಕೊಟ್ಟಿಗೆ ಗೊಬ್ಬರಿಗೆ 1 kg ಈ ಜೈವಿಕ ಶಿಲೀಂಧ್ರ ಪೌಡರ್ಗಳನ್ನ ಉದುರಿಸಿ 10 ದಿನ ಕಾಲ ತೇವಾಂಶನ ಕಾಪಾಡದಾದ್ರೆ ಈ ಜೈವಿಕ ಶಿಲೀಂಧ್ರ ಕೊಟ್ಟಿಗೆ ಗೊಬ್ಬರದಲ್ಲಿ ಮಲ್ಟಿಪ್ಲೈ ಆಗೋದ್ರ ಕಾರಣದಿಂದ ನಮ್ಗೆ ನಿಯಂತ್ರಣ ಮಾಡಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಮೆಟರೈಸಿಯಂ ಅನೈಸೋಪ್ಲಿ ಜೈವಿಕ ಶಿಲೀಂಧ್ರ. ಅಂದ್ರೆ ಇದು ಎಲ್ಲಿ ಸಿಗುತ್ತೆ? ಇದು ಸಾಮಾನ್ಯವಾಗಿ ತೋಟಗಾರಿಕೆ ಇಲಾಖೆಗಳಲ್ಲಿ ಕೊಡ್ತಾ ಇರ್ತಂತ ರಿಯಾಯಿತಿ ದರದಲ್ಲಿ ರೈತರಿಗೆ ಒದಗಿಸ್ತಿರುವಂತ ಕೆಲಸ ಮಾಡುತ್ತೆ. ಅದರ ಜೊತೆಗೆ ಅನೇಕ ಸಂಶೋಧನಾ ಕೇಂದ್ರಗಳಲ್ಲಿ GKVK ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರ್ಬೋದು, ಅಟಿಕ್ ಸೆಂಟರ್ ಗಳಲ್ಲಿ ಆಗಿರ್ಬೋದು, ಅದೇ ರೀತಿಯಾದಂತಹ ಮತ್ತು ಅನೇಕ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಇದು ದೊರೆಯುತ್ತೆ. ಇನ್ನ ಈ ರೈನೋಸರಸ್ ದುಂಬಿಯನ್ನ ನಾವು ಹೇಗೆ ನಿಯಂತ್ರಣ ಮಾಡಬಹುದು ಅಂತೀರಾ? ಒಂದ್ಸರಿ ಬಂದ ಮೇಲೆ ಮುಖ್ಯವಾಗಿ ನಾವು ರೈತರನ ಗಮನಕ್ಕೆ ಬಂದ ಮೇಲೆ ನಾವು ತಾತ್ಕಾಲಿಕವಾಗಿ ಬೇರಲ್ಲಿ ಏನಾದರೂ ತೊಂದರೆಯನ್ನು ಕಾಣಿಸಿದಂತಹ ಸಂದರ್ಭಗಳಲ್ಲಿ ಗಿಡ ಸಾಯುವಂತಹ ಸಂದರ್ಭಗಳಲ್ಲಿ ನಾವು ಸಾಮಾನ್ಯವಾಗಿ ರಾಸಾಯನಿಕ ಕೀಟನಾಶಕಗಳನ್ನ ಸುಳಿಗೆ ಮತ್ತು ಬುಡಕ್ಕೆ ಹಾಕುವ ಮುಖಾಂತರ ನಾವು ಇದರ ನಿಯಂತ್ರಣ ಮಾಡಬಹುದು. ಸಾಮಾನ್ಯವಾಗಿ ನಾವು ಶಿಫಾರಸ್ ಮಾಡಿರುವಂತಹ ಕೀಟನಾಶಕ ಅಂದ್ರೆ ಕ್ಲೋರಿಫೈರಫಸ್ 50 EC ಅಂತ ಬರುತ್ತೆ. 5 ಮಿಲಿ 1 ಲೀಟರ್ಗೆ ಬೆರೆಸಿಬಿಟ್ಟು 100-300 ಮಿಲಿ ಸುಳಿಯಲ್ಲಿ ಹಾಕುವಂಥದ್ದು ಮತ್ತು 1-2 ಲೀಟರ್ ಅಷ್ಟು ನೀರಷ್ಟು ಪ್ರಮಾಣದಲ್ಲಿ ಬುಡಕ್ಕೆ ಸುತ್ತ ಹಾಕುವ ಮೂಲಕ ಇದರಲ್ಲಿ ಮರಿ ಹುಳಗಳ ಇರುವಂತಹ ಗಿಡಗಳಲ್ಲಿ ಸಸ್ಯಗಳಲ್ಲಿ ಇದನ್ನ ನಾವು ನಿಯಂತ್ರಣ ಮಾಡಬಹುದು. ಸುಳಿಗೂ ಹಾಕಬೇಕು, ಬುಡಕ್ಕೂ ಹಾಕಬೇಕು. ಹೌದು, ಬುಡಕ್ಕೂ ಹಾಕಬೇಕು ಸರ್. ಅಂದ್ರೆ ಬೇರ್ಗೂ ಕೂಡ ಇದು ಒಂದು ತೊಂದರೆ ಕೊಡುವ ಸಾಧ್ಯತೆ ಇರುತ್ತೆ ಇದು? ಖಂಡಿತವಾಗ್ಲೂ ಒಂದೊಂದ್ಸಲ ಒಳಗಡೆ, ಯಾಕಂದ್ರೆ ಇದು ಸಾಮಾನ್ಯವಾಗಿ ಬೇರಲ್ಲಿ ಮಣ್ಣಲ್ಲಿ ಒಂದು 30 ಸೆಂಟಿಮೀಟರ್ ಆಳದ ಒಳಗೆ ಹೋಗಷ್ಟು ಸಾಧ್ಯತೆ ಇರುತ್ತೆ. ಆ ಕಾರಣದಿಂದ ಬುಡಕ್ಕು ಹಾಕೋ ಮೂಲಕ ನಮಗೆ ಇದು ನಿಯಂತ್ರಣ ಮಾಡಕ್ಕೆ ತುಂಬಷ್ಟು ಅನುಕೂಲ ಮಾಡುತ್ತೆ. ಇದು ಮುಖ್ಯವಾಗಿ ರೈನೋಸರಸ್ ದುಂಬಿ ಬಗ್ಗೆ ಆಯ್ತು. ಇನ್ನ ಕೆಂಪು ಮೂತಿ ಹುಳು ಅಂತ ತಾವು ಹೇಳಿದ್ರಿ, ಕೆಂಪು ಮೂತಿ ಹುಳು ಹೇಗೆ ತೊಂದರೆ ಕೊಡುತ್ತೆ ತೆಂಗಿನ ಮರಗಳಿಗೆ ಗಿಡಗಳಿಗೆ? ಕೆಂಪು ಮೂತಿ ಹುಳು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಹಾನಿ ಮಾಡ್ತಿರುವಂತದ್ದು. ಮುಖ್ಯವಾದ ಕಾರಣ ಏನಂತಂದ್ರೆ ಇಲ್ಲಿ ನಮ್ಮಲ್ಲಿ ಈ ಜಮೀನು ತೆಂಗಿನ ತೋಟಗಳನ್ನ ನಿರ್ವಹಣೆ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆದಂತಹ ಸಂದರ್ಭಗಳಲ್ಲಿ ಮತ್ ಬೇಸಾಯ ಪಾಲನೆ ಮಾಡ್ತಿರುವುದರಲ್ಲಿ ತೊಂದರೆ ಆದಾಗೆ ಈ ರೀತಿಯಾದಂತಹ ಹುಳುಗಳು ದಾಳಿ ಮಾಡ್ತಿರುವಂತದ್ದು. ಮುಖ್ಯವಾಗಿ ನಾವು ನೋಡೋದಾದ್ರೆ ತೆಂಗಲ್ಲಿ ನಾವು ಈ ರೈನೋಸರಸ್ ದುಂಬಿ ಬುಡದ ಹತ್ರ ಕಾಂಡದ ಹತ್ರ ನಮ್ಗೆ ಎಲ್ಲಾದ್ರೂ ಮೆಕ್ಯಾನಿಕಲ್ ಡ್ಯಾಮೇಜ್ ಅಂತ ಅಂತೀವಿ, ಅಂದ್ರೆ ಈ ಯಂತ್ರೋಪಕರಣಗಳ ಗಾಯ ಮೂಲಕ ಅಲ್ಲಿ ಜಾಗನ ಹುಡುಕ್ಬಿಟ್ಟು ಮೊಟ್ಟೆ ಇಡುವಂತ ಕೆಲಸ ಮಾಡುತ್ತೆ. ಇದು ಮೊಟ್ಟೆ ಇಟ್ಟು ಒಂದ್ಸಲ ಮರಿ ಹುಳ ಒಳಗಡೆ ಸೇರ್ಕೊಂಡ್ರೆ ಕನಿಷ್ಠ ನಿಮ್ಗೆ 700 ದಿನ ಕಾಲ ಒಳಗಡೆ ಸೇರ್ಕೊಂಡು ಅಂದ್ರೆ ಅನೇಕ ಜನರೇಷನ್ಸ್ ಗಳನ್ನ ಮುಗಿಸ್ಕೊಂಡು ಒಳಗಡೆ ನಿಮ್ಗೆ ತೊಂದರೆಯನ್ನು ಮಾಡಿಕೊಂಡು ಬುಡದ ಒಳಗಿರ್ತಿರುವಂತ ಎಲ್ಲಾ ನಾವು ಏನು ಮಟೀರಿಯಲ್ಸ್ ಹೇಳ್ತೀವಿ ಫ್ಲೋಯಮ್ ಮತ್ತು ಜೈಲಮ್ ಮಟೀರಿಯಲ್ ಅಂತ ಹೇಳ್ತೀವಿ, ಅದನ್ನ ತಿಂದು ಕೊರೆದು ಕುಟ್ಟೆ ಹಾಕಿ ಒಳಗಡೆ ಗಿಡನ ಸಂಪೂರ್ಣವಾಗಿ ನಾಶ ಮಾಡಿ ತಗನಂತರ ಕೊನೆ ಹಂತದಲ್ಲಿ ಗಿಡನ ಉದುರಿಸುವಂತ ಕೆಲಸ ಮಾಡ ಅಂದ್ರೆ ಗಿಡನ ಬಿಡಿಸುವಂತ ಕೆಲಸ ಮಾಡುತ್ತೆ. ಟೊಳ್ಳಾಗ್ಬಿಟ್ಟು ಕೆಳಗೆ ಮರವನ್ನು ಬೀಳೋದಾಗುತ್ತೆ. ಹೊರಗಡೆ ನೋಡ್ರೆ ಮರ ಸಾಮಾನ್ಯವಾಗಿ ಕಾಣುತ್ತೆ, ಆದ್ರೆ ಒಳಗಡೆ ಇದು ತಿಂತಾ ಇರುತ್ತೆ. ಇದು ಮುಖ್ಯವಾಗಿ ಗುರುತಿಸೋದು ಹೇಗೆ ಅಂತಂದ್ರೆ ಸಾಮಾನ್ಯವಾಗಿ ಈ ಕೆಂಪು ಮೂತಿ ಹುಳು ಡ್ಯಾಮೇಜ್ ಆಗಿರುವಂತಹ ಮರಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಕೆಂಪು ಕಲರ್ ಗಮ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಅಂಟು ಪದಾರ್ಥಗಳನ್ನ ಆಚೆ ಬರೋದು ನಮ್ಗೆ ಕಾಣಿಸುತ್ತೆ ಹೊರಗಡೆ ಬರ್ತಾ ಇರುತ್ತೆ ಕಾಂಡದಿಂದ. ಹೌದು ಸರ್, ಕಾಂಡದಿಂದ ಆಚೆ ಬರುವಂತದ್ದು ಅದು ಮುಖ್ಯವಾದ ಲಕ್ಷಣ ಆಗುತ್ತೆ. ಕೊನೆ ಪಕ್ಷ ರೈತರು ಇದು ಯಾವ ರೀತಿ ಗುರುತಿಸೋದು ಅಂತಂದ್ರೆ ಮೊದಲನೇದಾಗಿ ಗರಿಗಳು ಹಳದಿ ಆಗುವಂತದ್ದು, ತಗನಂತರ ಸುಳಿ ಒಣಗುವಂತದ್ದು, ಆಮೇಲೆ ನಾವು ನೋಡ್ತಾ ಇದ್ರೆ ಗಿಡ ಸಂಪೂರ್ಣವಾಗಿ ಒಣಗ್ಬಿಟ್ಟು ಸಾಯಂತ ಕೆಲಸ ಆಗುತ್ತೆ. ಅಂದ್ರೆ ಒಂದೇ ಹುಳು ಇರುತ್ತೋ ಅದು ಗುಂಪಲ್ಲೇ ಇರ್ತವೆ? ಸುಮಾರು 1000 ಹುಳಗಳು ಒಳಗಡೆ ಕಾಂಡದ ಒಳಗಡೆ ನಮ್ಗೆ ಬುಡದ ಒಳಗಡೆ ಸೇರ್ಕೊಂಡು ತಿನ್ನುವಂತ ಕೆಲಸ ಮಾಡುತ್ತೆ. ಅಂದ್ರೆ ಒಂದು ಹುಳು ಅಲ್ಲಿ ಸೇರ್ಕೊಂಡು ಏನಾದ್ರೂ ಮೊಟ್ಟೆ ಇಟ್ಟು ಮರಿಗಳು ಬಂದು ಸಂಖ್ಯೆ ಜಾಸ್ತಿ ಆಗುತ್ತೆ. ಖಂಡಿತವಾಗ್ಲೂ ಅದ್ರ ಸಂತಾನೋತ್ಪತ್ತಿ ಜಾಸ್ತಿ ಇರುತ್ತೆ. ಅಂದ್ರೆ ಒಂದ್ಸಲ ಅದು ಮೊಟ್ಟೆ ಇಟ್ಟರೆ ನಿಮ್ಗೆ 200-300 ಮೊಟ್ಟೆ ಒಂದು ಇಡುವಂತ ಕೆಲಸ ಮಾಡುತ್ತೆ. ಅದು ಪದೇ ಪದೇ ಮೊಟ್ಟೆ ಇಟ್ಟಾಗ ನಿಮ್ಗೆ 1000 ಹುಳಗಳ ಒಳಗಡೆ ಸೇರ್ಕೊಂಡು ಅಷ್ಟು ದೊಡ್ಡ ಮರ 10 ವರ್ಷ ಮರನ ನೀವು ಸಂಪೂರ್ಣವಾಗಿ ನಿಮ್ಗೆ ಸುಮಾರು 1-6 ತಿಂಗಳ ಒಳಗೆ ಕೊರೆದು ಬಿಟ್ಟು ಆದ್ಮೇಲೆ ಬಿಡಿಸುವಂತ ಕೆಲಸ ಮಾಡುತ್ತೆ. ಅಂದ್ರೆ ಇದ್ರ ಹಾವಳಿ ಸಾಕಷ್ಟು ಕಂಡು ಬರ್ತಾ ಇದೆಯಾ ಇತ್ತೀಚಿನ ದಿನಗಳಲ್ಲಿ? ಬಹಳಷ್ಟು ಜನ, ಯಾಕಂದ್ರೆ 10 ವರ್ಷವರೆಗೆ ನಿಮ್ಗೆ ನಾವು ಏನು ಪೊಟೆನ್ಶಿಯಲ್ ಈಲ್ಡ್ ಅಂತ ಕರಿತೀವಿ ತೆಂಗಿನ ಮರ ಸಸಿ ನೆಟ್ಟಿದ ಮೇಲೆ, ಸೊ 10 ವರ್ಷಕ್ಕೆ ಫಲ ಕೊಡ್ತಿರುವಂತಹ ಮರ ನಿಮ್ಗೆ ಸಂಪೂರ್ಣವಾಗಿ ಸತ್ತೋಗಿರುವಂತ ಉದುರಿಸದಂತ ಕೆಲಸ ಮಾಡಿದಾಗ ಇದರ ಇಳುವರಿ ನಷ್ಟ ತುಂಬಾ ಬಹಳ ದೊಡ್ಡದು ಅಂತ ಹೇಳಕ್ಕೆ ಬಯಸ್ತೇನೆ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಸಹ ಇದು ನಮಗೆ ನೋಡಿದಂತ ಸಂದರ್ಭಗಳಲ್ಲಿ ಬಹಳಷ್ಟು ಜನ ರೈತರಲ್ಲಿ ಇದು ಕಾಣಿಸ್ಬರ್ತಾ ಇದೆ. ಅಂದ್ರೆ ಈ ಕೆಂಪು ಮೂತಿ ಹುಳುವನ್ನ ಹೇಗೆ ತಡೆಗಟ್ಟಬಹುದು ಅಂತ? ತಡೆಗಟ್ಟೋದು ಮುಖ್ಯವಾಗಿ ಈಗಾಗಲೇ ನಿಮ್ಗೆ ತೋಟಗಾರಿಕೆ ಇಲಾಖೆಯಿಂದ ತೆಂಗು ಪುನಶ್ಚೇತನ ಕಾರ್ಯಕ್ರಮ ಅಂತ ಕೊಡ್ತಾರೆ. ಅಂದ್ರೆ ನೀವು ಉಳುಮೆ ಮಾಡಿರುವಂತಹ ಸಂದರ್ಭಗಳಲ್ಲಿ ಏನಾದರೂ ಗಾಯ ಆಗಿರುವಂತದಕ್ಕೆ ನಾವು ಅದಕ್ಕೆ ಸ್ಟೆಮ್ ಟೆಸ್ಟಿಂಗ್ ಟೆಕ್ನಾಲಜಿ ಅಂತ ಕರಿತೀವಿ. ಅಂದ್ರೆ ಏನಾದರೂ ಗಾಯ ಮಾಡಿರುವಂತಹ ಸಂದರ್ಭಗಳಲ್ಲಿ ನೀವು ಉಳುಮೆ ಮಾಡಿ ಇಮಿಡಿಯೇಟ್ ಆಗಿ ನೀವು ಕಾಂಡಕ್ಕೆ ಪೇಸ್ಟ್ ನ ಬಳಕೆ ಮಾಡಬೇಕು. ಪೇಸ್ಟ್ ಏನು ಪ್ರಮಾಣದಲ್ಲಿ ಅಂತಂದ್ರೆ ಅದಕ್ಕೆ ಮೊದಲನೇದಾಗಿ ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಹೇಳ್ತೀವಿ, ಅದು 1 ಲೀಟರ್ಗೆ 40 ಗ್ರಾಮು, ಮತ್ತು ಕ್ಲೋರಿಫೆರಿಫಸ್ ಅಂತ ಕರಿತೀವಿ 50 EC ಅಥವಾ 20 EC ಕೆಮಿಕಲ್ ನ 10 ಮಿಲಿ 1 ಲೀಟರ್ ನೀರಿನಲ್ಲಿ ಬೆರೆಸಿ ಸ್ವಲ್ಪ ಮಟ್ಟಿಗೆ ಡಿಸ್ಟಂಪರ್ ಪೌಡರ್ ಮತ್ತು ಸುಣ್ಣನ ಹಾಕೊಂಡು ಕನಿಷ್ಠವಾದ ಅಟ್ಲೀಸ್ಟ್ ನಿಮ್ಗೆ 3-4 ಅಡಿ ಎತ್ತರವರೆಗೂ ಇದನ್ನ ಪೇಸ್ಟ್ ನ ಮಾಡಬೇಕಾಗುತ್ತೆ. ಸೊ ಈ ಮಾಡೋದ್ರ ಮೂಲಕ ನಮ್ಗೆ ಈ ಒಂದು ಹುಳನ್ನ ತಡೆಗಟ್ಟಿಸಕ್ಕೆ ಅನುಕೂಲ ಆಗುತ್ತೆ. ಬಂದಿರುವಂತ ಸಂದರ್ಭಗಳಲ್ಲಿ ಇದ್ರ ನಿಯಂತ್ರಣ ಮಾಡೋದಂದ್ರೆ ಬೇರು ಮುಖಾಂತರ ನಾವು ಔಷಧಿ ಕೊಡುವಂತದ್ದು, ಅಂದ್ರೆ ರೂಟ್ ಫೀಡಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ಸೊ ಒಂದು ಗಿಡದಲ್ಲಿ ನೀವು 3 ರೀತಿಯಾದಂತಹ ಬೇರುಗಳು ಇರ್ತವೆ, ಒಂದು ಬಿಳಿ ಬೇರು, ಒಂದು ಕಪ್ಪು ಬೇರು, ಒಂದು ಕೆಂಪು ಬೇರು. ನಾವು ಕೆಂಪು ಕಲರ್ ಬೇರ್ನ ಆಯ್ಕೆ ಮಾಡಿಕೊಂಡು ನಮ್ಗೆ ಸೈಡ್ ಆಗಿ ಕಟ್ ಮಾಡಿ ಒಂದು ಮರಕ್ಕೆ 5 ಮಿಲಿ ಮೊನೊಕೊಟೈಲಿಡಮಸ್ ಔಷಧಿನ ತಗೊಂಡು 50 ಮಿಲಿ ನೀರದಲ್ಲಿ ಬೆರೆಸಿ ಬೇರಿಕೆ ಕಟ್ಟೋ ಮೂಲಕ ನಮ್ಗೆ ಇದನ್ನ ನಿಯಂತ್ರಣ ಮಾಡೋಕೆ ಸಾಧ್ಯವಾಗುತ್ತೆ. ಅಂದ್ರೆ ಬೇರ್ ಮೂಲಕ ನಾವು ಈ ಕೀಟನಾಶಕವನ್ನು ಉಣಿಸೋದ್ರ ಮೂಲಕ ಕೂಡ ಇದನ್ನ ನಿಯಂತ್ರಣ ಮಾಡಬಹುದು. ಇದರಲ್ಲಿ ಒಂದು ಸೂಚನೆ ಏನಂತಂದ್ರೆ, ಬೇರೆಗೆ ಕೊಟ್ಟಿರುವಂತಹ ಔಷಧಿಗಳನ್ನ ಕನಿಷ್ಠ ಒಂದು ತಿಂಗಳ ಕಾಲ ನೀವು ಯಾವುದೇ ಕಾರಣಕ್ಕೂ ಎಳ್ನೀರಿನ ಆ ಒಂದು ಮರದಿಂದ ಕುಡಿಯಬಾರದು, ಮತ್ತು ಅದನ್ನ ಮಾರಾಟನೂ ಮಾಡಬಾರ್ದು. ಒಂದ್ ವೇಳೆ ಇದನ್ನ ನಾವು ಉಣಿಸ್ಬೇಕು ಅಂತಂದ್ರೆ ಮುಂಚೆನೆ ಎಳ್ನೀರನ್ನ ಕಿತ್ಕೊಂಡು ಆಮೇಲೆ ಉಣಿಸ್ಬೇಕಾಗತ್ತೆ. ಹೌದು, ಆ ಒಂದು ಕ್ರಮವನ್ನ ಗಮನಿಸಬೇಕಾಗುತ್ತೆ. ಅಂದ್ರೆ ಆರ್ಥಿಕವಾಗಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹಾನಿಯನ್ನು ಉಂಟು ಮಾಡ್ತಾರೆ ಕೀಟ ಅಂತ ಹೇಳಬಹುದು. ಇನ್ನೊಂದು ತಾವು ತಿಳಿಸಿದ್ದು ಕಪ್ಪು ತೊಳೆ ಹುಳು ಅಂತ, ಇದು ಯಾವಾಗ ಹೆಚ್ಚಾಗಿ ಕಂಡುಬರುತ್ತೆ ಅಂತ? ಕಪ್ಪು ತೊಳೆ ಹುಳು ಬಹಳ ವರ್ಷದಿಂದ ನಮಗೆ ಮುಖ್ಯವಾದಂತ ಕೀಟ ಅಂತಾನೆ ಭಾವಿಸ್ತೀವಿ. ಯಾಕಂದ್ರೆ ಇದು ಪದೇ ಪದೇ ತೆಂಗಿನ ತೋಟದಲ್ಲಿ ದಾಳಿ ಮಾಡ್ತಿರುವಂತದ್ದು, ಮತ್ತು ಇಳುವರಿಯಾಗಿ ಮತ್ತು ಆರ್ಥಿಕವಾಗಿ ರೈತರಿಗೆ ನಷ್ಟ ಉಂಟು ಮಾಡ್ತಿರುವಂತದ್ದು. ಸೊ ಇದು ನಾವು ಸಾಮಾನ್ಯವಾಗಿ ನೋಡೋದಾದ್ರೆ ಇದು ಜನವರಿ ತಿಂಗಳಲ್ಲಿ ಇದರ ಅವಳಿ ಜಾಸ್ತಿ ಆಗುತ್ತೆ, ಜೂನ್ ಜುಲೈ ವರೆಗೂ ಇದರದ ಅವಳಿ ಇರುವಂತದ್ದು. ನಾವು ಇದು ಒಂದು ವೇಳೆ ದಾಳಿ ಮಾಡಿರುವಂತಹ ಸಂದರ್ಭಗಳಲ್ಲಿ ಸಂಪೂರ್ಣವಾಗಿ ನಮ್ಗೆ 2-3 ವರ್ಷ ಇಳುವರಿ ನಷ್ಟನ ಅನುಭವಿಸ್ತೀವಿ. ಅಂದ್ರೆ ಸಂಪೂರ್ಣವಾಗಿ ಇಳುವರಿನ ತಗೊಳಕ್ ಆಗೋದಿಲ್ಲ, ಯಾಕಂದ್ರೆ ಇದು ಕೆಳ ಭಾಗದ ಗೆರೆಗಳಲ್ಲಿ ಇದನ್ನ ದಾಳಿ ಮಾಡುವಂಥದ್ದು, ಸಂಪೂರ್ಣವಾಗಿ ಗೆರೆಗಳನ್ನ ತಿಂದು ನಾವು ಒಣಗಿಸೋ ಕೆಲಸ ಮಾಡುತ್ತೆ. ಸೊ ಇದಕ್ಕೆ ಸಾಮಾನ್ಯವಾಗಿ ರೈತರು ಬೆಂಕಿ ರೋಗ ಅಂತೇಳಿ ಒಂದು ಹೆಸರಲ್ಲಿ ಕರೆಯಲಾಗುತ್ತೆ. ಯಾಕಂದ್ರೆ ಅದು ಸಂಪೂರ್ಣ ಗೆರೆಗಳನ್ನ ತಿಂದಾಕಿರುವ ಕಾರಣದಿಂದ ಈ ಕ್ರಿಯಾಶೀಲ ಇರಲಾರದ ಕಾರಣ ನಮ್ಗೆ ತೆಂಗಿನ ಮರಗಳಲ್ಲಿ ಫಲ ಕಚ್ಚದ್ರಲ್ಲಿ ವಿಫಲವಾಗುತ್ತೆ. ಅಂದ್ರೆ ತೆಂಗಿನ ಗರಿ ಕೆಳಗಡೆ ಸೇರ್ಕೊಂಡು ಇದು ಹೌದು ನಷ್ಟ ಹಾನಿ ಉಂಟು ಮಾಡ ಗರಿಗಳನ್ನೇ ಎಲ್ಲಾನ ತಿಂದಾಕುವಂತ ಕೆಲಸ ಮಾಡುತ್ತೆ. ಅಂದ್ರೆ ಇದು ಅಲ್ಲೇ ನೆಲೆಸಿರುತ್ತೆ ಒಂದ್ಸರಿ ಬಂದ್ಬಿಟ್ರೆ ಮರಗಳಲ್ಲಿ ಅಥವಾ ನಿಯಂತ್ರಣಕ್ಕೆ ಬರುತ್ತೆ? ಇದು ಯಾಕೆ ಮುಖ್ಯವಾದಂತ ಕೀಟ ಅಂತ ಭಾವಿಸ್ತೀವಿ ಅಂತಂದ್ರೆ, ಇದಕ್ಕೆ ಡಿಸ್ಕ್ರೀಟ್ ಜನರೇಷನ್ಸ್ ಅಂತ ಕರಿತೀವಿ. ಅಂದ್ರೆ ಒಂದ್ಸಲ ಬಂದ್ರೆ ಎಲ್ಲಾನು ಮರಿ ಹುಳ ಇರುತ್ತೆ, ಎಲ್ಲಾನು ಕೋಶ ಆಗತ್ತೆ, ಮತ್ತು ಬಹುತೇಕ ಹುಳುಗಳು ಚಿಟ್ಟೆ ಆಗಿ ಆಚೆ ಹೋಗಂತದ್ದು. ಮತ್ತು ಇದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವೇಗವಾಗಿ ಹಬ್ಬುವಂತ ಕೆಲಸ ಮಾಡುತ್ತೆ. ಅಂದ್ರೆ ಒಂದೇ ಸಮ ಚಿಟ್ಟೆಗಳು ಆಚೆ ಬರೋದ ಕಾರಣದಿಂದ ಇದು ಬೇರೆ ಬೇರೆ ತೋಟಕ್ಕೆ ಯಾವ ರೀತಿ ಗಾಳಿ ಇರುತ್ತೋ ಆ ಒಂದು ಡೈರೆಕ್ಷನ್ ದಿಕ್ಕಿನಲ್ಲಿ ಇದು ದಾಳಿ ಮಾಡುವಂಥದ್ದು. ಮತ್ತು ಏನಂತಂದ್ರೆ ಇದು ಡೈಪಾಸನ್ ಅಂತ ಕರಿತೀವಿ, ರೆಸ್ಟಿಂಗ್ ಸ್ಟೇಜ್ ಅಲ್ಲಿ ಇರುವಂತಹ ಹುಳುಗಳು ಬಹಳಷ್ಟು ಇರುತ್ತೆ, ವಿಶ್ರಾಂತಿ ತಗೊಳ್ತಾರೆ. ಹೌದು, ವಿಶ್ರಾಂತಿ ತಗೊಳ್ತಿರುವಂತದ್ದು. ಮತ್ತು ಬಹುತೇಕ ಒಂದೇ ಪ್ರದೇಶದಲ್ಲಿ ಇದು ಜಾಸ್ತಿ ಕಂಡು ಬರ್ತಾ ಇರುತ್ತೆ. ಸೊ ಮುಖ್ಯವಾಗಿ ನಾವು ಹೇಳಬೇಕಾದ್ರೆ ಇದು ಒಂದು ಪ್ರದೇಶದಲ್ಲಿ ಬಂದಿರುವಂತಹ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಪದೇ ಪದೇ ಆ ಪ್ರದೇಶದಲ್ಲಿ ಬರ್ತಾ ಇರುತ್ತೆ. ಯಾಕಂದ್ರೆ ಅಲ್ಲಿ ನಿಯಂತ್ರಣ ವಿಫಲ ಆಗಿರುವಂತದ್ದು, ಆ ಕೋಶಗಳನ್ನ ನಾವು ರೆಸ್ಟ್ ಮಾಡಕ್ಕೆ ವಿಶ್ರಾಂತಿ ಮಾಡಕ್ಕೆ ಅನುಕೂಲ ಮಾಡಿ ಕೊಟ್ಟಿರುವಂತಹ ಜಾಗಗಳಾಗಿರುತ್ತೆ. ಅಂದ್ರೆ ಗರಿಗಳು ಮೇಲ್ಭಾಗದಲ್ಲಿ ಒಣಗದಂತಾದಾಗ ಇದು ಬಂದಿರಬಹುದು ಅಂತ ನಮಗೆ ಒಂದು ಅನುಮಾನ ಬಂದೇ ಬರುತ್ತೆ. ಇದನ್ನ ಗುರುತಿಸೋದು ಹೇಗೆ ಅಂತಂದ್ರೆ, ನೀವು ಕೆಳಭಾಗದ ಗರಿಗಳು ಸಂಪೂರ್ಣವಾಗಿ ಒಂದು 20-30 ಮರಗಳು ಒಂದೇ ರೀತಿಯಾದಂತ ಸಮಯದಲ್ಲಿ ಒಣಗ್ತಾ ಇರುವಂತ. ಯಾಕಂದ್ರೆ ಈಗಾಗಲೇ ಹೇಳಿದೆ ನಾನು, ಇದು ಒಂದೇ ಸಮ ಮರಿ ಹುಳುಗಳು ಇರ್ತವೆ, ಒಂದೇ ಸಮ ಕೋಶಗಳಾಗ್ತವೆ, ಒಂದೇ ಸಮ ಚಿಟ್ಟೆ ಆಗ್ತವೆ. ಸೊ ಹಾಗಾಗಿ ಇದರದ ತಿನ್ನುವಂತ ವೇಗ ತುಂಬಾ ಸ್ಪೀಡ್ ಆಗಿರುತ್ತೆ. ನಾವು ಒಂದೇ ಸಮ ನೋಡಬಹುದು ಲೋವರ್ ಫ್ರಾಂಟ್ಸ್ ನ ನಾವು ಸಂಪೂರ್ಣವಾಗಿ ಡ್ರೈ ಆಗ್ತಿರುವಂತದ್ದು, ಮತ್ತೆ ಹಾಗೆ ಗುರುತಿಸೋಕೆ ನಮ್ಗೆ ಅನುಕೂಲ ಆಗಂತದ್ದು. ಇದು ಅಂದ್ರೆ ಈ ಕಪ್ಪು ತಲೆ ಹುಳುವನ್ನು ತಡೆಗಟ್ಟೋದು ಹೇಗೆ? ಸಾಮಾನ್ಯವಾಗಿ ಕಪ್ಪು ತಲೆ ಹುಳನ್ನ ತಡೆಗಟ್ಟೋದು ಅಂತಂದ್ರೆ, ನಾವು ಈ ಬಂದಿರುವಂತ ಪ್ರದೇಶಗಳಲ್ಲಿ ನಾವು ಪರತಂತ್ರ ಜೀವಿಗಳು ಇದಾವೆ, ಗೋನಿಯೋಸಸ್ ನೆಫಾಂಡಿಟಿಸ್ ಅಂತ ಕರಿತೀವಿ. ಈ ಪರತಂತ್ರ ಜೀವಿನ ಬಂದಿರುವಂತ ಪ್ರದೇಶಗಳಲ್ಲಿ ವಾರಕ್ಕೆ ಒಮ್ಮೆ 250-300 ಪ್ರೌಢ ಹುಳುಗಳನ್ನ ನಾವು ಬಿಡುಗಡೆನ ಮಾಡಬೇಕಾಗತ್ತೆ. ಸೊ ಕನಿಷ್ಠವಾಗಿ ನಾವು 4 ವಾರಗಳ ಕಾಲ ಇದನ್ನ ಬಿಡೋದಾದ್ರೆ ನಾವು ನೈಸರ್ಗಿಕವಾಗಿ ಇದನ್ನ ನಿಯಂತ್ರಣ ಮಾಡಕ್ಕೆ ಅನುಕೂಲ ಆಗುತ್ತೆ. ಮತ್ತು ವಾತಾವರಣದಲ್ಲಿ ಸಹ ಈ ರೀತಿಯಾದಂತಹ ಪರತಂತ್ರ ಜೀವಿಗಳು ಹುಡುಕಾಡಿ ಆ ಒಂದು ಹುಳುಗಳ ಮೇಲೆ ಇದು ಮೊಟ್ಟೆ ಇಟ್ಟು ನಿಯಂತ್ರಣ ಮಾಡುವಂತದ್ದು. ಗೋನಿಯೋಸಸ್ ನೆಫಾಂಡಿಟಿಸ್ ಅಂತ ಎಲ್ಲಿ ಸಿಗುತ್ತೆ ಇದು? ಪ್ರತಿಯೊಂದು ತೋಟಗಾರಿಕೆ ಇಲಾಖೆ ಅಂದ್ರೆ ತೆಂಗು ಬೆಳೀತಿರುವಂತ ಬಹುತೇಕ ಪ್ರದೇಶಗಳಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ನಿಮ್ಗೆ ಅವ್ರದೇ ಆದಂತ ಲ್ಯಾಬೊರೇಟರೀಸ್ ಗಳಿದಾವೆ, ಅಲ್ಲೇ ಇದನ್ನು ಉತ್ಪಾದನೆಯನ್ನು ಮಾಡಿ ರೈತರಿಗೆ ಉಚಿತವಾಗಿ ಕೊಡ್ತಿರುವಂತದ್ದು. ಸೊ ಈ ರೀತಿ ಕಂಡು ಬಂದಿರುವಂತ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಇಲಾಖೆ ಅಧಿಕಾರಿಗಳು ಅಥವಾ ವಿಜ್ಞಾನಿಗಳು ಈ ರೀತಿಯಾದಂತಹ ಪ್ರದೇಶಗಳಲ್ಲಿ ನೇರವಾಗಿ ಅವರೇ ತಂದು ಬಿಡುವಂತ ಕೆಲಸನೂ ಮಾಡ್ತಾ ಇರ್ತಾರೆ. ಮತ್ತು ರೈತರಿಗೂ ಸಹ ಇದು ಉಚಿತವಾಗಿ ಕೊಡೋದ್ರಿಂದ ಅವರ ಒಂದು ಜಮೀನುಗಳಲ್ಲಿ ಈ ರೀತಿ ತೊಂದರೆ ಆಗಿರುವಂತ ಪ್ರದೇಶಗಳಲ್ಲಿ ಇದನ್ನ ಬಿಡುಗಡೆ ಮಾಡಕ್ಕೆ ಅನುಕೂಲ ಇರುತ್ತೆ. ಇದು ಮುಖ್ಯವಾಗಿ ಏನ್ ನಿಯಂತ್ರಣ ಕ್ರಮ ಕೈಗೊಳ್ಳಬಹುದು ಅಂತೀರಿ? ಇದು ಬಂದಿರುವಂತಹ ಸಂದರ್ಭಗಳಲ್ಲಿ ನಾವು ತಾತ್ಕಾಲಿಕವಾಗಿ ಅಂದ್ರೆ ಈ 5 ವರ್ಷ ಇದು ಮೊದಲನೇ ವರ್ಷದಿಂದ ಹಿಡಿದು 40-50 ವರ್ಷವರೆಗೂ ದಾಳಿ ಮಾಡ್ತಿರುವಂತದ್ದು, ಮರಗಳಿಗೆ ದಾಳಿ ಮಾಡ್ತಿರುವಂತದ್ದು. ಸೊ ನಾವು ತಾತ್ಕಾಲಿಕವಾಗಿ 5-6 ವರ್ಷಗಳ ಇರುವಂತ ನಮ್ಗೆ ಕೈಗೆ ಸಿಗುವಂತ ಮರಗಳಲ್ಲಿ ನಾವು ಸಿಂಪರಣೆಯನ್ನು ಮಾಡಬಹುದು. ಅಥವಾ ಇದಕ್ಕೆ ಮುಖ್ಯವಾದದ್ದು ಏನಂತಂದ್ರೆ, ನಾವು ಬೇರೆಗೆ ಔಷಧಿ ಕಟ್ಟೋ ಮೂಲಕನೇ ನಾವು ಇದನ್ನ ನಿಯಂತ್ರಣ ಮಾಡಬೇಕು. ಯಾಕಂದ್ರೆ 40-50 ವರ್ಷ ಮರಗಳಿಗೆ ಸಿಂಪರಣೆ ಮಾಡೋದು ಸಾಧ್ಯವಾಗಿದ್ದು ರೈತರಿಗೆ ಅಷ್ಟು ಅನುಕೂಲ ಆಗಿದ್ದು ವಿಷಯ ಅಲ್ಲ, ಯಾಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಸಿಂಪರಣೆ ಮಾಡೋದು. ಹಾಗಾಗಿ ಇದನ್ನು ಸಹ ನಾವು ಬೇರೆಗೆ ಔಷಧಿ ಕಟ್ಟೋ ಮೂಲಕ ನಾವು ನಿಯಂತ್ರಣ ಮಾಡಕ್ಕೆ ಅನುಕೂಲ ಆಗುತ್ತೆ. ಯಾವ ಕೀಟನಾಶಕ ಬಳಸ್ಕೋಬೇಕಾಗತ್ತೆ? ಇದಕ್ಕೂ ಸಹ ನಾವು ಮೊನೊಕ್ರೊಟಾಫಸ್ ನ ಶಿಫಾರಸ್ ಮಾಡಿರೋದು. ಇದು 5 ಮಿಲಿ 50 ಮಿಲಿ ನೀರಲ್ಲಿ ಬೆರೆಸಿ 1 ಕವರ್ಗೆ ಒಂದು ಮರಕ್ಕೆ ಒಂದು ಕವರ್ ಅಷ್ಟನ್ನು ನಾವು ಕಟ್ಟೋದಾದ್ರೆ ಇದನ್ನ ನಾವು ಈಗಾಗಲೇ ಹೇಳಿದಾಗೆ ಸೂಚನೆ, ನೀವು ಒಂದು ತಿಂಗಳ ಕಾಲ ಎಳ್ನೀರು ತಗೋಬಾರ್ದು, ಮತ್ತೆ ಇದಕ್ಕೆ ಒಂದು ಮರಕ್ಕೆ ಒಂದು 5 ಮಿಲಿ ಮತ್ತೆ 50 ಮಿಲಿ ನೀರಲ್ಲಿ ಬೆರೆಸಿಬಿಟ್ಟು ಕಟ್ಟಬೇಕು. ಬೇರನ್ನು ಆರಿಸಿಕೊಂಡು ಅದಕ್ಕೆ ನಾವು ಉಣಿಸ್ಬೇಕಾಗತ್ತೆ ಇದನ್ನ. ಹೌದು ಸರ್, ಬೇರನ್ನು ಆರಿಸ್ಕೊಂಡ್ಬಿಟ್ಟು ನೀವು ಕಟ್ಟಿ ನಿಮ್ಗೆ 72 hours ಅಲ್ಲಿ 72-3 ದಿನ ಒಳಗಡೆನೆ ಅದು ಇಂಗು ಕಂಡದಾದ್ರೆ ನಿಮ್ಗೆ ಗಿಡಕ್ಕೆ ನಿಯಂತ್ರಣ ಮಾಡಕ್ಕೆ ಅನುಕೂಲ ಆಗುತ್ತೆ. ಅದು ಬಂದಿಲ್ಲ ಅಂದ ಸಂದರ್ಭಗಳಲ್ಲಿ, ಒಂದ್ ವೇಳೆ ಗಿಡ ಇಂಗು ಕಂಡಿಲ್ಲ ಅಂತ ಸಂದರ್ಭಗಳಲ್ಲಿ ನಾವು ಮತ್ತೊಂದು ಬೇರ್ನ ಆಯ್ಕೆ ಮಾಡಿ ಕಟ್ಟುವಂತ ಕೆಲಸ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಈ ಕಪ್ಪು ತಲೆ ಹುಳುವನ್ನ ನಾವು ನಿಯಂತ್ರಣ ಮಾಡಬಹುದು. ಮುಖ್ಯವಾಗಿ ಪರತಂತ್ರ ಜೀವಿಗಳನ್ನ ಬಳಸ್ಕೋಬಹುದು ಅಂತ. ಇದು ನಾವು ರಾಸಾಯನಿಕ ಕೀಟನಾಶಕಗಳ ಮೂಲಕ ಇದನ್ನ ನಿಯಂತ್ರಣ ಮಾಡೋದು ತುಂಬಾ ಕಷ್ಟ. ಇದು ನೈಸರ್ಗಿಕವಾಗಿ ಪರತಂತ್ರ ಜೀವಿಗಳ ಮುಖಾಂತರನೇ ನಾವು ನಿಯಂತ್ರಣ ಮಾಡಕ್ಕೆ ತುಂಬಾ ಅನುಕೂಲ ಆಗುತ್ತೆ, ಮತ್ತು ಇದು ನಾವು ಫೀಸಿಬಲ್ ಅಂತಾನು ಕರಿತೀವಿ. ಯಾಕಂದ್ರೆ ನಾವು ಸಿಂಪಡಣೆ ಮಾಡೋದಾಗಿರ್ಬೋದು, ಬೇರೆ ಪ್ರತಿಯೊಂದು ಮರಕ್ಕೆ ಔಷಧಿ ಕಟ್ಟೋದಾಗಿರ್ಬೋದು, ಅದು ಬಹಳ ಶ್ರಮದಾಯಕ ಆಗುತ್ತೆ. ರೈತರು ಸಹ ಇದಕ್ಕೆ ಮುಂದಕ್ಕೆ ಬರೋದಿಲ್ಲ. ಆ ಕಾರಣದಿಂದ ನಾವು ಮುಂಜಾಗ್ರತವಾಗಿ ಗುರುತಿಸಿ ಜಾಗಗಳನ್ನ ಈ ರೀತಿಯಂತ ಪರತಂತ್ರ ಜೀವಿಗಳನ್ನ ನಾವು ಬಿಡೋದಾದ್ರೆ ನಮ್ಗೆ ನೈಸರ್ಗಿಕವಾಗಿ ನಿಯಂತ್ರಣ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಸಾಮೂಹಿಕವಾಗಿ ಮಾಡೋದು ಬಹಳ ಒಳ್ಳೆಯದು. ಇದು ಕಮ್ಯುನಿಟಿ ಬೇಸ್ಡ್ ಮ್ಯಾನೇಜ್ಮೆಂಟ್ ಅಂತಾನೆ ಕರಿತೀವಿ ಸರ್. ಈ ಸಾಮೂಹಿಕವಾಗಿ ಅದಕ್ಕೆ ಆಗ ಕಾರಣದಿಂದನೇ ಇಲಾಖೆ ಅಧಿಕಾರಿಗಳು ನೇರವಾಗಿ ಎಲ್ಲಿ ಪ್ರದೇಶಗಳಿರ್ತವೆ, ನಮ್ಗೆ ಗುರ್ತು ಮಾಡಿರುವಂತಹ ಪ್ರದೇಶಗಳಿರ್ತವೆ, ಅಲ್ಲಿ ಇಲಾಖೆ ಅಧಿಕಾರಿಗಳ ಮುಖಾಂತರ ನಾವು ಇದನ್ನ ಬಿಡುವಂತ ಕೆಲಸ ಮಾಡ್ತೀವಿ. ಇನ್ನೊಂದು ತಾವು ತಿಳಿಸಿದ್ದು ಬಿಳಿ ನೊಣ ಅಂತ, ರೋಗೋಸ್ ವೈಟ್ ಫ್ಲೈ ಅಂತ, ಇದು ಹೇಗೆ ಹಾನಿ ಮಾಡುತ್ತೆ ತೆಂಗಿನ ಬೆಳೆಗೆ? ರೂಗೋಸ್ ವೈಟ್ ಫ್ಲೈ ಅನ್ನೋದು ಇತ್ತೀಚಿನ ದಿನಗಳೇ, ಅಂದ್ರೆ 2016 ನಮ್ಮ ಒಂದು ಭಾರತ ದೇಶದಲ್ಲಿ ಇದನ್ನ ಈ ಒಂದು ಕೀಟದ್ದು ಕಾಣಿಸ್ಕೊಂಡಿರುವಂತದ್ದು. ತದನಂತರ ಇದು ಕೇರಳ ಭಾಗದಲ್ಲಿ ಮತ್ತು ತಮಿಳುನಾಡು ಭಾಗದಲ್ಲಿ ಕಾಣಿಸ್ಕೊಂಡಿರುವಂತದ್ದು. ತದನಂತರ ಇದು ನಮ್ಮೊಂದು ದಕ್ಷಿಣ ಕರ್ನಾಟಕಕ್ಕೆ ಸಹ ಇದು ಹಬ್ಬಿರುವಂತ ನಾವು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ರೈತರ ಜಮೀನುಗಳಲ್ಲಿ ನೋಡ್ತಾ ಇರುವಂತದ್ದು. ಸೊ ಇದು ಮೊದಲೇದಾಗಿ ನಾವು ರೂಗೋಸ್ ವೈಟ್ ಫ್ಲೈ ಅಂತ ಹೇಳಿ ಬಂದಿರುವಂತ ಸಂದರ್ಭಗಳಲ್ಲಿ ಈ ಎಲ್ಲಾ ಒಂದು ತೋಟಗಳಲ್ಲಿ ಈ ರಸ ಇರುವಂತ ಕೆಲಸ ಮಾಡುತ್ತೆ. ಸೊ ಇದು ನಮ್ಗೆ ಮೊದಲನೇದಾಗಿ ಕಾಣಿಸ್ಕೊಂಡಿರುವಂತ ಸಂದರ್ಭಗಳಲ್ಲಿ ಯಾವುದೇ ರೀತಿಯಾದಂತ ಇಳುವರಿ ನಷ್ಟ ಮಾಡೋದಿಲ್ಲ, ಮತ್ತೆ ಯಾವುದೇ ರೀತಿಯಂತ ತೊಂದರೆ ಕೊಡೋದಿಲ್ಲ. ಅದು ಸಂಖ್ಯೆಗಳನ್ನ ಜಾಸ್ತಿ ಆಗಿರುವಂತ ಸಂದರ್ಭಗಳಲ್ಲಿ ತಾನಷ್ಟಾನೇ ಅದು ಬಿಟ್ಟೋಗುವಂತ ಕೆಲಸ ಮಾಡುತ್ತೆ ಅನ್ನೋದು ನಮ್ಮೊಂದು ಭಾವಿಸ್ತಾ ಇದ್ವಿ ಸರ್. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ಈ ರೂಗೋಸ್ ವೈಟ್ ಫ್ಲೈ ಜೊತೆಗೆ ಬೇರೆ ವೈಟ್ ಫ್ಲೈ ಅಂದ್ರೆ ಬೇರೆ ಬಿಳಿ ನೊಣಗಳ ಪ್ರಭೇದಗಳು ಸಹ ನಾವು ನೋಡ್ತಾ ಇದೀವಿ, ಅಂದ್ರೆ ಸ್ಪೀಸೀಸ್ ಸಹ ನೋಡ್ತಾ ಇದೀವಿ ಅನೇಕ ರೀತಿಯಾದಂತ ಪ್ರಭೇದಗಳಲ್ಲಿ. ಇದರಲ್ಲಿ 4 ರೀತಿಯಾದಂತ ಪ್ರಭೇದಗಳಲ್ಲಿ ನಾವು ಗುರುತಿಸಿದೀವಿ. ಸೊ ಇದೇನಾಗ್ತಾ ಇದೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ವೈಟ್ ಫ್ಲೈ ಅನ್ನೋ ದಾಳಿ ಜಾಸ್ತಿ ಆಗ್ತಾ ಇದೆ. ರೈತರಲ್ಲಿ ಈ ಕಪ್ಪು ಬೂಸ್ಟ್ ರೋಗನೂ ಸಹ ಜಾಸ್ತಿ ಆಗ್ತಾ ಇದೆ. ಯಾಕೆ ಕಪ್ಪು ಬೂಸ್ಟ್ ರೋಗ ಅಂತಂದ್ರೆ ಈ ಕೀಟಗಳು ತಿಂದು ಇಕ್ಕಿ ಹಾಕಿರುವಂತ ಸಂದರ್ಭಗಳಲ್ಲಿ ಅದು ಸಕ್ರಾಂಶ ಜಾಸ್ತಿ ಇರೋದ್ರಿಂದ ಗಿಡ ಗರಿಗಳಲ್ಲಿ ಕಪ್ಪು ಬೂಸ್ಟ್ ರೋಗನು ಬರ್ತಾ ಇದೆ. ಸೊ ಆ ಕಾರಣದಿಂದ ಈ ಕಪ್ಪು ಬೂಸ್ಟ್ ಸಂಖ್ಯೆ ಜಾಸ್ತಿ ಆದಾಗೆ ಅದರ ತೀವ್ರತೆ ಜಾಸ್ತಿ ಆಗದಾಗೆ ನಮ್ಗೆ ಕ್ರಿಯಾಶೀಲೆ ಪ್ರೋಸೆಸ್ ಅಲ್ಲಿ ಅಥವಾ ಈ ಗ್ರೋತ್ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ನಮ್ಗೆ ಇಳುವರಿ ನಷ್ಟ, ಕಾಯಿ ಫಲ ಆಗೋದ್ರಲ್ಲಿ ನಮ್ಗೆ ನಷ್ಟನ ಕಾಣಿಸ್ ಬರ್ತಾ ಇದೆ. ಹಾಗಾಗಿ ಇದನ್ನ ರೈತರು ಸಹ ಈಗ ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾದಂತಹ ಕೀಟನ ಭಾವಿಸ್ಕೊಳ್ತಾ ಇದೀವಿ. ಆದ್ರೆ ಇದನ್ನ ಯಾವ ರೀತಿಯಾದಂತಹ ನಿಯಂತ್ರಣ ಅಂತ ಪ್ರಶ್ನೆ ಬಂದಿರುವಂತ ಸಂದರ್ಭಗಳಲ್ಲಿ ಇಲ್ಲಿವರೆಗೂ ಸಹ ನಾವು ಯಾವುದೇ ರೀತಿಯಾದಂತಹ ಕೀಟನಾಶಕಗಳನ್ನ ಇಲ್ಲಿ ಶಿಫಾರಸು ಮಾಡಿಲ್ಲ. ಇಲ್ಲಿ ಮುಖ್ಯವಾದದ್ದು ಏನಂತಂದ್ರೆ ಇದರ ತೀವ್ರತೆ ಜಾಸ್ತಿ ಆದಂತಹ ಸಂದರ್ಭಗಳಲ್ಲಿ ಇಲ್ಲಿ ಸಹ ನಮ್ಗೆ ಪರತಂತ್ರ ಜೀವಿಗಳು ತಾನಷ್ಟಾನೇ ನೈಸರ್ಗಿಕ ಉಟ್ಕೊಳ್ಳುತ್ತೆ, ಬರುತ್ತೆ, ದಾಳಿ ಮಾಡುತ್ತೆ, ಇದನ್ನ ನಿಯಂತ್ರಣದಲ್ಲಿ ಇಡುತ್ತೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ. ಆದರೂ ಸಹ ಇತ್ತೀಚಿನ ದಿನಗಳಲ್ಲಿ ಇದರದ್ದು ಸಂಖ್ಯೆ ಜಾಸ್ತಿ ಆಗ್ತಿರುವುದರಿಂದ ರೈತರಿಗೆ ಹೇಳೋದೇನಂತಂದ್ರೆ ಇದರ ಸಂಖ್ಯೆ ಜಾಸ್ತಿ ಆಗಿರುವಂತಹ ಸಂದರ್ಭಗಳಲ್ಲಿ ಯಾವುದೇ ರೀತಿಯಾದಂತಹ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಕೂಡದು. ಯಾಕಂದ್ರೆ ಇದಕ್ಕೆ ನಾವು ರಿಸರ್ಜೆನ್ಸ್ ಅಂತ ಕರಿತೀವಿ, ಸಿಂಪಡಣೆ ಮಾಡಿರುವಂತಹ ಸಂದರ್ಭದಲ್ಲಿ ಅದರ ಸಂಖ್ಯೆ ಜಾಸ್ತಿ ಆಗ್ತಿರುವಂತದ್ದು. ಸೊ ನೈಸರ್ಗಿಕವಾಗಿ ನಾವು ಪರತಂತ್ರ ಜೀವಿಗಳು ಬರ್ತಾ ಇರುವಂತದ್ದು, ದಾಳಿ ಮಾಡುವಂಥದ್ದು, ಅದರ ಸಂಖ್ಯೆಯನ್ನು ಕಡಿಮೆ ಮಾಡ್ತಿರೋದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಒಂದು ಶಿಲೀಂಧ್ರ ಕೀಟನಾಶಕಗಳನ್ನ ನಾವು ಶಿಫಾರಸು ಮಾಡಿದೀವಿ, ಅದಕ್ಕೆ ಐಸೇರಿಯಾ ಫಿಮರೋಸಾ ಅಂತ ಕರಿತೀವಿ. ಎಲ್ಲಾದರೂ ತೀವ್ರತೆ ಜಾಸ್ತಿ ಇರುವಂತಹ ಸಂದರ್ಭಗಳಲ್ಲಿ ಈ ಶಿಲೀಂಧ್ರ ಪೌಡರ್ ಮತ್ತು ಶಿಲೀಂಧ್ರ ಲಿಕ್ವಿಡ್ ನ ನಾವು ಸಿಂಪಡಣೆ ಮಾಡಬಹುದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡಿಸ್ತೇನೆ. ಓಹೋ, ಈ ಶಿಲೀಂಧ್ರದ ಒಂದು ದ್ರಾವಣ ಸಿಂಪಡಣೆ ಮಾಡೋದ್ರಿಂದ ಈ ಬಿಳಿ ನೊಣಗಳನ್ನ ನಿಯಂತ್ರಣ ಮಾಡಬಹುದು? ಹೌದು, ಮಾಡಬಹುದು ಸರ್. ಆದ್ರೆ ಇಲ್ಲಿ ಇನ್ನು ನಿರ್ಬಂಧಗಳನ್ನು ಸ್ವಲ್ಪ ನಾವು ಹೇಳಿದ್ದೇವೆ. ನಿರ್ಬಂಧ ಅಂದ್ರೆ ನೀವು ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಬರುವಂತ ಸಂದರ್ಭಗಳಲ್ಲಿ ಸಸ್ಯಗಳನ್ನ ನೀವು ಟ್ರಾನ್ಸ್ಫರ್ ಮಾಡುವಂತ ಸಂದರ್ಭಗಳಲ್ಲಿ ಸಸ್ಯಗಳ ಮೇಲೆ ಮೊದಲೇ ಅಂತ ಸಸ್ಯಗಳ ಮೇಲೆ ನಾವು ಈ ಇಮಿಡಾಕ್ರೋಪಿಡ್ ಅನ್ನೋ ಒಂದು ಔಷಧಿನ ರಾಸಾಯನಿಕ ಕೀಟನಾಶಕಗಳನ್ನ 0.5 mL 1 liter ನೀರಲ್ಲಿ ಬೆರೆಸಿಬಿಟ್ಟು ಸಿಂಪಡಣೆ ಮಾಡಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡೋಗಂತ ಸಂದರ್ಭಗಳಲ್ಲಿ ನಾವು ಇದನ್ನ ಪಾಲಿಸಬೇಕು ಅಂತೇಳಿ ಭಾವಿಸ್ತೇವೆ. ಇನ್ನ ನಮ್ಮ ರೈತ ಬಾಂಧವರಿಗೆ ಒಂದು ಚಿರ ಪರಿಚಿತವಾಗಿರುವಂತ ಪೀಡೆ ಅಂದ್ರೆ ನುಸಿ ಪೀಡೆ. ಇದು ಹೇಗೆ ಹಾನಿ ಮಾಡುತ್ತೆ, ಮುಖ್ಯವಾಗಿ ಯಾವ ಸ್ಥಿತಿಯಲ್ಲಿ ಹಾನಿ ಮಾಡುತ್ತೆ ಅಂತೇಳಿ? ಇದು ಈ ನುಸಿ ಅನ್ನೋದು ನಾವು ಕಾಯಿ ಬಿಡುವಂತ ಹಂತದಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತಿರುವಂತದ್ದು. ಆದರೂ ಬಹಳಷ್ಟು ಜನ ರೈತರಿಗೂ ಗಮನದಲ್ಲಿರುವಂತದ್ದು ಇದು ಬಂದ್ರೆ ನಮ್ಗೆ ಅವ್ರದ್ದು ಇಳುವರಿ ನಷ್ಟ ಮತ್ತು ಆರ್ಥಿಕವಾಗಿ ರೇಟ್ ಸಿಗೋದಿಲ್ಲ ಕಾಯಿಗಳಿಗೆ, ಯಾಕಂದ್ರೆ ಅದು ಉಳಿ ಆಗುತ್ತೆ ಮತ್ತು ಅದು ನೋಡೋ ಆಕಾರ ಚೇಂಜ್ ಆಗಿರುತ್ತೆ ಮತ್ತು ಗ್ರಾಹಕರಿಗೂ ಸಹ ಇದು ಇಷ್ಟ ಆಗೋದಿಲ್ಲ ಅನ್ನೋ ಕಾರಣದಿಂದ ಮುಖ್ಯವಾಗಿ ನುಸಿ ಆಗಿರ್ಬೋದು. ಆದ್ರೆ ಈಗಾಗಲೇ ನಾನು ಹೇಳಿದಾಗೆ ಬೇರೆ ಬೇರೆ ಒಂದು ಪೀಡೆಗಳಾಗಿರ್ಬೋದು, ಇದು ಸಾಮಾನ್ಯವಾಗಿ ಎಲ್ಲಿ ತೋಟದ ನಿರ್ವಹಣೆ ಕಡಿಮೆ ಆಗಿರುತ್ತೆ ಅಂದ್ರೆ ಮೊದಲನೇದಾಗಿ ತೋಟದ ನಿರ್ವಹಣೆ ಅಂತಂದ್ರೆ ಯಾರು ಬೇಸಾಯವನ್ನು ಪಾಲಿಸೋದಿಲ್ಲ, ಉಳುಮೆ ಮಾಡೋದಿಲ್ವಾ, ಸರಿಯಾದ ರೀತಿಯಾದ ಶಿಫಾರಸು ಮಾಡಿದಷ್ಟು ಗೊಬ್ಬರವನ್ನು ಕೊಡೋದಿಲ್ಲ, ಅಂತ ಒಂದು ತೋಟಗಳಲ್ಲಿ ಈ ರೀತಿಯಾದಂತಹ ನುಸಿ ಪೀಡೆಗಳಲ್ಲಿ ಜಾಸ್ತಿ ಆಗ್ತಿರುವಂತದ್ದು. ಮತ್ತು ಇದು ಸ್ವಲ್ಪ ಬಿಸಿ ಜಾಸ್ತಿ ಇರುವಂತ ಜಾಗದಲ್ಲಿ, ಹ್ಯುಮಿಡಿಟಿ ಇರುವಂತ ಜಾಗದಲ್ಲಿ ಇದು ಕಾಣಿಸ್ತಾ ಇರುವಂತದ್ದು. ಅಂದ್ರೆ ಈ ಕಪ್ಪು ತಲೆ ಹುಳು ಮತ್ತು ನುಸಿ ಪೀಡೆ ಎರಡು ಜೊತೆಲೂ ಬರಬಹುದು. ಸಾಮಾನ್ಯವಾಗಿ ಕಾಯಿ ಬಿಡುವಂತ ಹಂತದಲ್ಲಿ ಬರ್ಬೋದು. ಒಂದ್ಸಲ ಕಪ್ಪುಮೂತಿ ಹುಳು ಬಂದಿರುವಂತ ಸಂದರ್ಭಗಳಲ್ಲಿ ನುಸಿ ಪೀಡೆನ ನಾವು ಗುರುತಿಸೋಕೆ ತುಂಬಾ ಕಷ್ಟ ಆಗುತ್ತೆ, ಯಾಕಂದ್ರೆ ಇದು ಡಾಮಿನೆಂಟ್ ಬ್ಲಾಕ್ ಹೆಡೆಡ್ ಏರಿ ಕ್ಯಾಟರ್ಪಿಲರ್ ಇರೋದ್ರಿಂದ ನುಸಿ ನಮಗೆ ಸಾಮಾನ್ಯವಾಗಿ ಕಾಣಿಸೋದಿಲ್ಲ ಅಂತ ಸಂದರ್ಭದಲ್ಲಿ. ನುಸಿ ಪೀಡೆ ಸಾಮಾನ್ಯವಾಗಿ ಎಳೆಕಾಯಿಗಳ ಮೇಲೆ ಹೆಚ್ಚಾಗಿ ಕಂಡು ಬರುತ್ತೆ. ಖಂಡಿತವಾಗ್ಲೂ ಎಳೆಕಾಯಿಗಳ ಮೇಲೆ ನಿಮ್ಗೆ ಬರುವಂತ ಜಾಸ್ತಿ, ಅದ್ರ ತೀವ್ರತೆ ಜಾಸ್ತಿ ಆದಾಗ ನಿಮ್ಗೆ ಒಣಗೋಗಿರುವಂತ ಬೀಳುವಂತ ಕಾಯಿಗಳು ಸಹ ಇದು ಕಾಣಿಸ್ತಾ ಇರುತ್ತೆ. ಬಟ್ ಎಳೆಕಾಯಿಯಲ್ಲಿ ಬಂದಿರುವಂತದ್ದು ಅದು ಕ್ಯಾರಿ ಫಾರ್ವರ್ಡ್ ಆಗ್ತಿರುವಂತದ್ದು, ಅಂದ್ರೆ ಒಣಗಿರುವಂತ ಸಂದರ್ಭದಲ್ಲಿ ಸಹ ಅದನ್ನ ಗುರುತಿಸಬಹುದು. ಮುಖ್ಯವಾಗಿ ಇದರ ನಿರ್ವಹಣೆ ನಾನು ಏನ್ ಹೇಳಕ್ ಇಷ್ಟಪಡಿಸ್ತೀನಿ ಅಂತಂದ್ರೆ, ಇದಕ್ಕೆ ಯಾವುದೇ ರೀತಿಯಾದಂತ ನಾವು ರಾಸಾಯನಿಕ ಕೀಟನಾಶಕಗಳನ್ನು ಸಿಂಪರಣೆ ಮಾಡಕ್ಕೆ ಅನುಕೂಲ ಇರೋದಿಲ್ಲ, ಯಾಕಂದ್ರೆ ಮರಗಳು ಎತ್ತರವಾಗಿರುತ್ತೆ, ಸಿಂಪರಣೆ ಮಾಡೋದು ಅಷ್ಟು ಸೂಕ್ತವಲ್ಲ, ವಾತಾವರಣಕ್ಕೆ ತೊಂದರೆ ಆಗ್ತಿರುವಂತದ್ದು, ಮತ್ತೆ ಸಿಂಪರಣೆ ಮಾಡ್ತಿರುವಂತಹ ವ್ಯಕ್ತಿ ಮೇಲೆ ತೊಂದರೆ ಆಗ್ತಿರುವಂತದ್ದು, ಸುತ್ತಮುತ್ತ ನೀರು ಡ್ರಿಫ್ಟ್ ಮುಖಾಂತರ ನೀವು ವಾಟರ್ ಟ್ಯಾಂಕ್ಸ್ ಅಲ್ಲಿ ಬೀಳ್ತಿರುವಂತದ್ದು ಕೆರೆಗಳ ಮೇಲೆ. ಸೊ ಹಾಗಾಗಿ ನಾವು ಇದರ ನಿರ್ವಹಣೆ ಯಾವ ರೀತಿ ಮಾಡೋದು ಅಂತಂದ್ರೆ, ಇದರ ಮೂಲತಃ ನಾವು ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಪೋಷಕಾಂಶದ ನಿರ್ವಹಣೆ ಮುಖಾಂತರನೇ ನಾವು ಇದನ್ನ ಈ ಪೀಡೆನ ನಿರ್ವಹಣೆ ಮಾಡುವಂಥದ್ದು. ಇದಕ್ಕೆ ಸರಿಯಾದ ರೀತಿಯಾದಂತಹ ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ. ಯಾವ್ಯಾವ ಪೋಷಕಾಂಶಗಳಾದ್ರೆ, ನಾವು ವರ್ಷಕ್ಕೆ ಮುಂಗಾರಕ್ಕೆ ಒಂದ್ ಬಾರಿ ಮತ್ತು ಮುಂಗಾರಾದ್ಮೇಲೆ ಹಿಂಗಾರು ಸ್ಟಾರ್ಟ್ ಆಗುವಂತ ಸಂದರ್ಭಗಳಲ್ಲಿ ಗೊಬ್ಬರಗಳನ್ನ ಕೊಡಬೇಕಾಗುತ್ತೆ. ಕೊಟ್ಟಿಗೆ ಗೊಬ್ಬರ ಜೊತೆ ರಾಸಾಯನಿಕ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ, ಏನು ಯೂರಿಯಾ ಇರ್ಬೋದು, ಡಿಎಪಿ ಇರ್ಬೋದು ಮತ್ತು ಪೊಟಾಶ್ ಇರ್ಬೋದು. ಮುಖ್ಯವಾಗಿ ಇಲ್ಲಿ ನಾವು ಏನಂತಂದ್ರೆ, ರೈತ ತೆಂಗಿನ ತೋಟಗಳಲ್ಲಿ ಪೊಟಾಶಿನ ಬಳಕೆ ತುಂಬಾ ಕಡಿಮೆ ಆಗಿರುವಂತದ್ದು, ಅದರ ಜೊತೆಗೆ ಬೇವಿನ ಹಿಂಡಿಯನ್ನು ಸಹ ಬಹಳಷ್ಟು ಜನ ರೈತರು ಬಳಕೆ ಮಾಡೋದಿಲ್ಲ. ಬೇವಿನ ಹಿಂಡಿಯನ್ನು ಶಿಫಾರಸು ಮಾಡ್ತೀರಾ? ಇದಕ್ಕೆ ಏನಂತಂದ್ರೆ, ಎಲ್ಲಾ ರೀತಿಯಾದಂತ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ ಮತ್ತು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಇವೆಲ್ಲಾನು ಸಹ ಸಮತೋಲನವಾಗಿ ಕೊಡುವಂತ ಕೆಲಸ ಮಾಡಬೇಕು. ಅದರ ಜೊತೆಗೆ ನಾವು ಬೇವಿನ ಹಿಂಡಿನೂ ಸಹ ನಾವು ಶಿಫಾರಸು ಮಾಡ್ತೀವಿ. ಇವನ್ನ ಮುಖ್ಯವಾಗಿ ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಿದ್ರೆ ನುಸಿಪೀಡೆ ನಿಯಂತ್ರಣಕ್ಕೆ ಬರುತ್ತೆ ಸರ್. ಮತ್ತೆ ನಾವು ಈ ತೋಟವನ್ನು ಮಾಡ್ಕೊಳ್ಳುವಾಗ ಸಾಕಷ್ಟು ಅಂತರವನ್ನು ಕೊಡಬೇಕಾಗುತ್ತೆ ಮರದಿಂದ ಮರಕ್ಕೆ, ಅದರಿಂದ ಅಳಿಲುಗಳು ಇಲಿಗಳು ಇವುಗಳ ಕಾಟ ತಡೀಬಹುದು ಅಂತೀರಿ ಸರ್? ಈಗ ಬಹಳಷ್ಟು ಜನ ನೀವು ಜಮೀನಲ್ಲಿ ನೋಡಿದಾಗ ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಾವು ಜಮೀನುಗಳನ್ನ ಅಥವಾ ತೋಟ ನಿರ್ವಹಣೆ ಮಾಡ್ತಾ ಇರ್ತಾರೆ. ಸಾಮಾನ್ಯವಾಗಿ ನಾವು 30 ಅಥವಾ 33 ಅಡಿಯಲ್ಲಿ ತೆಂಗಿನ ತೋಟಗಳನ್ನ ನಿರ್ವಹಣೆ ಮಾಡಬೇಕಾಗತ್ತೆ. ಸೊ ನೀವು ನಾಟಿ ಮಾಡುವಂತ ಸಂದರ್ಭಗಳಲ್ಲಿ ಹೆಚ್ಚಿನ ಗಿಡಗಳ ಸಂಖ್ಯೆ ಬೇಕಂತೇಳಿ ಹತ್ರ ಹತ್ರದಲ್ಲಿ ನಾವು ನಾಟಿ ಮಾಡುವಂತ ಕೆಲಸ ಮಾಡ್ತೀವಿ. ಸೊ ಅಂತ ಸಂದರ್ಭಗಳಲ್ಲಿ ನಾವು ಈ ಒಂದು ಬೆಳೆದಿರುವಂತ ಮರಗಳಲ್ಲಿ ಈ ಹಳಿಲಾಗಿರ್ಬೋದು, ಇಲಿ ಆಗಿರ್ಬೋದು ಮತ್ತು ಯಾದ ಅಂತ ಕರೀತಾರೆ ಆ ರೀತಿಯಾದಂತ ಪ್ರಾಣಿಗಳು, ನಾವು ವಟಿಬ್ರೇಟ್ ಅಂತ ಕರಿತೀವಿ, ಅವೆಲ್ಲ ವಟಿಬ್ರೇಟಿಗೆ ಗುಂಪು ಸೇರಿರುವಂತದ್ದು ಅಥವಾ ಇನ್ವೆಟ್ರೇ ಬೇರೆ ಬೇರೆ ಕೋತಿ ಆಗಿರ್ಬೋದು, ಈ ರೀತಿಯಾದಂತ ಪೀಡೆಗಳು ಏನಿದಾವೆ ಅದರದ್ದು ತೊಂದರೆಯನ್ನು ಜಾಸ್ತಿ ಆಗುತ್ತೆ. ಯಾಕೆ ಅಂತಂದ್ರೆ, ಸಾಮಾನ್ಯವಾಗಿ ನಿರ್ವಹಣೆ ಮಾಡೋದು ಮುಖ್ಯವಾಗಿ ಅಂತರವನ್ನು ಕಾಪಾಡ್ಕೋಬೇಕಾಗುತ್ತೆ. ಒಂದು ಮರದಿಂದ ಇನ್ನೊಂದು ಮರಕ್ಕೆ ಅದು ಜಂಪ್ ಮಾಡೋದ್ರಿಂದ ಆರೋ ಮೂಲಕ ಅದು ಒಂದು ನೀವೇನೇ ಒಂದು ನಿರ್ವಹಣೆ ಕ್ರಮಗಳನ್ನು ತಗೊಂಡಿರುವಂತಹ ಸಂದರ್ಭಗಳಲ್ಲಿ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಅದು ಹೋಗಕ್ಕೆ ಅನುಕೂಲ ಮಾಡಿಕೊಡೋ ರೀತಿಯಲ್ಲಿ ನಾವು ಮಾಡಿದಾದ್ರೆ ಅದರ ನಿರ್ವಹಣೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಮತ್ತೆ ನಾವು ಇಳುವರಿನೂ ಸಹ ನಾವು ದಿನಕ್ಕೆ ಏನಾದರೂ ಒಂದು ಮರಕ್ಕೆ ಒಂದು ಪ್ರಾಣಿ ಇತ್ತು ಅಂತಂದ ಸಂದರ್ಭಗಳಲ್ಲಿ ನಿಮ್ಗೆ 5-6 ಕಾಯಿನ ಹಾಳು ಮಾಡುವಂತ ಕೆಲಸ ಮಾಡುತ್ತೆ. ಅದರಿಂದ ಸರಿಯಾದ ಅಂತರ ಕೊಡೋದು ಬಹಳ ಮುಖ್ಯವಾದ, ಕನಿಷ್ಠ ಒಂದು 10 ಮೀಟರ್ ಆದ್ರೂ ಕೊಡ್ಲೇಬೇಕಾಗುತ್ತೆ. ಕನಿಷ್ಠವಾಗಿ ನಾವು 27 ಅಡಿಯನ್ನು ಶಿಫಾರಸು ಮಾಡಿರ್ತೀವಿ ಮೊದಲನೇದಾಗಿ, ಇಲ್ಲ 30 ಅಡಿಯನ್ನು ಶಿಫಾರಸು ಮಾಡಿರ್ತೀವಿ ಅಥವಾ 33 ಅಡಿಯ. ಈ ಮೂರನ್ನ ನಾವು ಕಾಪಾಡೋದಾದ್ರೆ ಬಹಳ ಜನ ನಾವೀಗ ತೋಟದಲ್ಲಿ ನೋಡಿರುವಂತ ಸಂದರ್ಭಗಳಲ್ಲಿ 20 ಅಡಿ 20 ಅಡಿಯನ್ನು ನಾಟಿ ಮಾಡ್ತಾರೆ. ಅಂತ ತೋಟಗಳಲ್ಲಿ ಈ ಒಂದು ನೀವು ಬೆಳೆದಿರುವಂತ ಮರಗಳಲ್ಲಿ ಒಂದು ಗರಿಯಿಂದ ಇನ್ನೊಂದು ಗರಿಗೆ ಟಚ್ ಆಗ್ತಿರುವಂತ ಸಂದರ್ಭಗಳಲ್ಲಿ ಈ ರೀತಿಯಾದಂತ ಪೀಡೆಗಳ ಸಮಸ್ಯೆಗಳು ಜಾಸ್ತಿ ಆಗ್ತಿರುವಂತದ್ದು. ರೈತ ಬಾಂಧವರೇ, ತಮಗೆ ಈ ತೆಂಗಿನ ಬೆಳೆಯಲ್ಲಿ ಕಂಡುಬರುವಂತ ಕೀಟ ಪೀಡೆಗಳು ಮತ್ತು ಬೇರೆ ಪೀಡೆಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9844-0-50-02. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9844030502. ತುಂಬಾ ಸಂತೋಷ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರೇ, ತಾವಿದುರ್ಗೂ